ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಬಾಬಾನಗರ ಗ್ರಾಮದ ಯುವ ಕೃಷಿಕರಾದ ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ಅವರೊಂದಿಗೆ ದ್ರಾಕ್ಷಿ ಬೆಳೆಯಲ್ಲಿ ಹೋಮಿಯೋ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಬಾಬಾನಗರ ಗ್ರಾಮದ ಯುವ ಕೃಷಿಕರಾದ ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ಅವರೊಂದಿಗೆ ದ್ರಾಕ್ಷಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕು ಬಾಬಾನಗರದ ಯುವ ಕೃಷಿಕರಾಗಿರುವಂತಹ ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ದ್ರಾಕ್ಷಿ ಕೃಷಿಕರು. ಕಳೆದ 2 ವರ್ಷಗಳಿಂದ ಅವರು ದ್ರಾಕ್ಷಿ ಕೃಷಿಯೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. 2 ಎಕರೆ ತೋಟ ಆದವರದು, ಬಾವಿ ಮತ್ತು ಬೋರ್ವೆಲ್ಗಳಿಂದ ನೀರಾವರಿ ಮಾಡ್ತಾ ಇದ್ದಾರೆ. ಕಳೆದ 15-16 ವರ್ಷಗಳಿಂದ ಅವರು ಬಿಸ್ನೆಸ್ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಆಮೇಲೆ ಕಳೆದ 2 ವರ್ಷಗಳಿಂದ ಕೃಷಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬರ್ತಾ ಬರ್ತಾ ಅವರು ಹೋಮಿಯೋ ಕೃಷಿಯಿಂದನೇ ತಮ್ಮ ಕೃಷಿಯನ್ನು ಶುರು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಈ ಹೋಮಿಯೋ ಕೃಷಿ ಯಾವ ರೀತಿ ಬದಲಾವಣೆ ತಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಿಂದ ಏನೇನು ನಮಗೆ ಲಾಭಗಳದಾವ, ಏನೇನು ನಮ್ಮ ಇಳುವರಿ ಮೇಲೆ ಬದಲಾವಣೆಗಳು ಆಗಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ಹೆಚ್ಚಿನ ಒಂದು ಅನುಭವ ಅದ ಅಂತ ಹೇಳಿ ಹೇಳಬಹುದು. ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ತಮಗೂ ನಮಸ್ಕಾರಗಳು ಸರ್. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಈ ಕಾರ್ಯಕ್ರಮದೊಳಗೆ ರೈತರು ಮೊದಲ ಬೇರೆ ಕೃಷಿಯನ್ನು ಮಾಡ್ತಾ ಇದ್ರು, ರಾಸಾಯನಿಕ ಕೃಷಿ ಇರಬಹುದು, ಸಾವಯವ ಕೃಷಿ ಇರಬಹುದು, ಅದರ ನಂತರ ಈ ಹೋಮಿಯೋ ಕೃಷಿ ಒಂದು ಪ್ರಯೋಗವಾಗಿ ತಗೊಂಡಂತವ್ರು. ಹೌದು ಸರ್. ಆದ್ರೆ ನೀವು ನೇರವಾಗಿ ಪ್ರಯೋಗವನ್ನೇ ಶುರು ಮಾಡಿಬಿಟ್ಟಿದ್ದೀರಿ. ಹೌದು ಸರ್. 2 ವರ್ಷದಿಂದ ಕೃಷಿ ಮಾಡ್ತಾ ಇದ್ರಿ, ಹೋಮಿಯೋ ಕೃಷಿಯನ್ನ ತಮ್ಮಲ್ಲಿ ಅಳವಡಿಸಿಕೊಂಡಿದ್ದೀರಿ. ಹೌದು ಸರ್. ಇದು ಹೆಂಗೆ ಸಾಧ್ಯ ಆಯ್ತು, ಈ ಹೋಮಿಯೋ ಕೃಷಿ ಸಂಪರ್ಕ ಹೆಂಗಾಯ್ತು ನಿಮಗೆ? ನನ್ನ ಹೆಸರು ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ರೀ. ನಮ್ಮ ಊರು ಬಾಬಾನಗರ, ತಿಕೋಟಾ ತಾಲೂಕು, ವಿಜಯಪುರ ಜಿಲ್ಲೆ ರೀ. ಆಮೇಲೆ ಗಿರೀಶ್ ಭದ್ರಗೊಂಡ ಸರ್ ಅವರು ಕೃಷಿಗೆ ಸಂಬಂಧಪಟ್ಟಂತ ಇವ್ರದ್ದು ಉಪಕರಣಗಳು ಇವರೆಲ್ಲ ತಯಾರು ಮಾಡಿಕೊಡ್ತಿದ್ರು. ಅದ್ರ ಬಾಜು ನಮ್ದೊಂದು ಏಜೆನ್ಸಿ ಇತ್ತು ರೀ. ಅವಾಗ ಏನತ್ಲ ಇವ ಗಿರೀಶ್ ಭದ್ರಗೊಂಡ ಸರ್ದು ನಮ್ದು ಪರಿಚಯ ಆಯ್ತು ರೀ. ಪರಿಚಯ ಆದ ಕೂಡಲೇ ನಿಮ್ದು ಯಾವ ಊರ ತೋಟ ಐತೇನೋ, ಇದು ಐತ್ರಿ, ನೀವು ಯಾಕೆ ತೋಟದ ಕಡೆ ಲಕ್ಷ ಕೊಟ್ಟಿಲ್ಲ ಹಿಂಗೆ ಅಂದ್ರೆ, ಇಲ್ಲರಿ ನಮ್ಮ ಬಿಸ್ನೆಸ್ದಾಗ ಅದೀವಿ, ತೋಟಕ್ಕೆ ಇದು ಮಾಡಿಲ್ಲ ಅಂದ ಕೂಡಲೇ ಅವ್ರು ಹೇಳಿದ್ರು, ಇಲ್ಲ ನೀವು ಅಗ್ರಿಕಲ್ಚರ್ ಮಾಡೋದ ನಮ್ಮ ಹೋಮಿಯೋ ಕೃಷಿ ಅದ ಅಂತಂದ್ರಿ. ಅವಾಗ ನಾವು ಆಯ್ತು ರೀ ಮಾಡೋನ್ ಸರ್ ಅನ್ಕೊಂತ ಬಂದಿವ್ ರೀ ಮೊದಲು ಹಿಡ್ದು. ಆಮೇಲೆ ಇವ್ರ ಬಲ್ಲಿ ಎಲ್ಲ ರೈತರು ಬರೋದು, ಆಮೇಲೆ ಎಲ್ಲ ಬೀಜ ಬೈದು, ಆಮೇಲೆ ಅದಕ್ಕೆ ಔಷಧ ಕೊಡೋದು, ಆಮೇಲೆ ಒಂದಿಷ್ಟು ಅವ್ರ ಪೌಡರ್ ಅವೇನು ಕೊಡ್ತಾರಲ್ಲ ಅದ್ರ ಪ್ರಯೋಗ ಮಾಡೋದು, ಜನರು ಬಂದು ಹೇಳೋದು, ಅವೆಲ್ಲ ನಮ್ಮ ಗಮನಕ್ಕೆ ಇತ್ತು ರೀ ಮೊದಲು ಹೇಳಿದ್ರು. ಆಮೇಲೆ ಏನಾಯ್ತು ಅವಳು ನಾವು ಅದನ್ನು ಮಾಡಬಾರ್ದಕ್ಕಂತೇಳಿ ನಾವು ತೋಟಕ್ಕೆ ಹೋದಾಗ ಹೊಸ ರೈತರು ರೀ, ನಮಗೆ ಯಾವ್ಯಾವ ಅದ್ರ ಬಗ್ಗೆ ನಮಗೆ ತ್ರಾಸ ಆಗ್ಲಾಕತ್ತದ, ಯಾವ ರೋಗದ ಬಗ್ಗೆ ಅದು ಇವರು ಹಂಚ್ಕೋತಿದ್ರು ಸರ್, ನಮ್ಗೆ ಈ ಬೆಳೆದಿಂದ ಈ ರೋಗದ ಹಿಂಗೈತಿ. ಅವಾಗ ನಮ್ಗದು ಲದ್ದಿ ಹುಳದ ಬಹಳ ತೊಂದರೆ ಅನ್ಸಾಕತ್ರಿ ಸರ್. ನಮಗೆ ಒಂದು ಗಿಡ ಒಂದು 10,000 ರೂಪಾಯಿ ಬೆಲೆ ಬಾಳುವಂತ ಗಿಡ, ಒಂದು ದ್ರಾಕ್ಷಿ ಗಿಡ ರೀ, ಒಂದು ಗಿಡ ಒಣಗಿದ 10,000 ರೂಪಾಯಿ ಹೋಯ್ತು ನಮ್ದು. ಒಂದು ಎಕರೆದಾಗ ಒಂದು 700-800 ಗಿಡ ಇರ್ತಾವ್ರಿ. ಒಂದು ಎಕರೆಗೆ ಒಂದು 10-15 ಗಿಡ ಹೊಂಟು ಪ್ರತಿ ವರ್ಷ ರೀ. ಒಂದೇ ವರ್ಷಕ್ಕೆ ಸ್ವಲ್ಪ ಒಂದು 10-15 ಗಿಡ ತೂತ್ ಬಿದ್ದಿದ್ರು, ಅವ್ರಿಗೆ ಹೇಳದ ಕೂಡಲೇ ಏನು ಔಷಧ ಕೊಡ್ತೀನಿ ರೀ ನೀವು ಬರ್ರಿ ಅಂತಂದ್ರೆ, ಲದ್ದಿ ಹುಳಕ್ಕೆ ರೀ ಔಷಧ ನನ್ನ ತಗೊಂಡೋಗಿ ನಾವು ಪ್ರಯೋಗ ಮಾಡಿದೀವಿ ರೀ. ಇರೋದಂತೂ ಅದು ಹುಳ ಬರಾಕ ಸಾಧ್ಯನೇ ಇಲ್ಲ, ಆದ್ರೆ ಹೊಸಾದಂತೂ ಎಲ್ಲಿ ಏನೂ ಆಗ್ಲಿಲ್ಲರಿ, ಹೊಸಾದ ಗಿಡಗಳಿಗೆ ಯಾವುದು ಹುಳ ಹೊಡಿಲಿಲ್ಲ. ಆಮೇಲೆ ಅದು ನಮ್ಗೆ ರಿಕವರಿ ಆಯ್ತು ರೀ. ಆಮೇಲೆ ವರ್ಷದಾಗ ಅವ್ರೊಂದು 3 ಸಲ ಬಿಡುವಂತ ಹೇಳಿದ್ರಿ, 3 ಸಲನೂ ಬಿಟ್ಟಿವ್ರಿ ಅದನ್ನ. ಆಮೇಲೆ ಏನತ್ಲೆ ಅದನ್ನ ಅವ್ರು ಒಂದ್ ಲೀಟರ್ ಬಾಟ್ಲಿ ಒಳಗೆಲ್ಲ ಅದನ್ನ ರೆಡಿ ಮಾಡಿ ಕೊಡೋರಿ. ನಾವು ಅದನ್ನ ಹೋಗಿ 200 ಲೀಟರ್ ನೀರಾಗಿ ಮಾಡಿ ಅದನ್ನ ಡ್ರಿಪ್ ಮುಖಾಂತರ ಬಿಟ್ಟಿವ್ರಿ. ಆಮೇಲೆ ಅದು ಎಲ್ಲ ನಮ್ಗೆ ಚಲೋ ಅನಿಸ್ತಾರೆ ಅದ. ಆಮೇಲೆ ಅದನ್ನ ಬಿಡೋದ್ರಿಂದ ನಮ್ಗೆ ಇನ್ನು ಉಳಿದಿದ್ದ ಭೂಮಿ ಒಳಗೆ ಕ್ರಿಮಿಕೀಟಗಳನ್ನ ಸೈಡ್ ಇಫೆಕ್ಟ್ ಏನು ಆಗಿಲ್ಲ. ಈಗಿನ ಕೆಲವೊಂದೇ ನಮ್ಮ ಫರ್ಟಿಲೈಸರ್ ತರ್ತೀವಲ್ರಿ, ಅದನ್ನ ಬಿಟ್ಟು ಅಂದ್ರೆ ಅದು ಪೂರ್ಣ ವಿಷಯ ಮಾಡಿಬಿಡೋದು. ಗಿಡಾನು ವಿಷಯ, ನೆಲಾನು ವಿಷಯ, ಎಲ್ಲಾನು ವಿಷಯ ಮಾಡ್ತಾರೆ ಅದು. ಹಿಂಗಾಗಿ ಏನಂತಲ್ಲ ಇದನ್ನ ಬಿಡೋದ್ರ ಏನಾಗತ್ತಲ್ಲ, ಬೇರೆ ಕ್ರಿಮಿಕೀಟಗಳಿಗೆ ಬೆಳಿಗ್ಗೆ ಬೇಕಾಗುವಂತವ್ ಏನಾದ್ರಿ ಅವಕ್ಕೆ ಯಾವ್ದೇ ತರ ತೊಂದರೆ ಆಗ್ಲಿಲ್ಲ. ಇದಕ್ಕೆ ಮಾತ್ರ ಏನಂತಲ್ಲ ನಮ್ಮ ರೋಗ ನಿರೋಧಕ ಇದೇನು ಲದಿ ಹುಳ ಹೊಡಿದು ಏನಂತಲ್ರಿ ಇದು ಸ್ಟಾಪ್ ಆತ್ರಿ. ಆಮೇಲೆ ಇದ್ರ ನಮ್ಗೆ ಒಳ್ಳೆ ರಿಸಲ್ಟ್ ಬಂತು. 2 ವರ್ಷದಿಂದ ನಾವು ಇದನ್ನ ಬಳಸ್ತಾ ಇದೀವ್ರಿ ಈ ರೋಗಕ್ಕೆ. ಆಮೇಲೆ ಇನ್ನೊಂದಿಷ್ಟು ಏನಪ್ಪ ಅಂದ್ರೆ ದ್ರಾಕ್ಷಿ ಹಣ್ಣು ಶುಗರ್ ಬರುವತ್ನಾಗ್ರಿ, ನಮಗೆ ಸ್ವೀಟ್ ಅಂಶ ಜಲ್ದಿ ಬರಂಗಿಲ್ಲರಿ. ಅಂದ್ರೆ ನಮ್ದು ಗಿಡಕ್ಕೆ ಹಣ್ಣು ಹೆಚ್ಚಿರೋದ್ರಿಂದ ಇರ್ಬೋದು ಅಥವಾ ಹವಾಮಾನದ ಹೆಚ್ಚು ಕಡಿಮೆ ಇರ್ಬೋದು, ಬಿಸಿಲು ಕಡಿಮೆ ಇರ್ತೈತಲ್ರಿ ಡಿಸೆಂಬರ್ ಜನವರಿ ಒಳಗೆ, ಅವಾಗ ಥಂಡಿ ಮತ್ತು ಸ್ವಲ್ಪ ಇನ್ನೊಂದು ಮಳೆಗಾಲ ಅನಿಸ್ತಿರ್ತೈತಿ, ಬಿಸಿಲು ಹೆಚ್ಚಾದಾಗ ಶುಗರ್ ಬರೋದ್ರಿ. ಅವಾಗನೇ ನಮ್ಗೆ ನಾವು ಅಡ್ವಾನ್ಸ್ ಅಕ್ಟೋಬರ್ ಕಟಿಂಗ್ ಮಾಡಿದ್ದೀವಿ ಅಂದ್ರೆ ಕಾಯಿ ಕಟಿಂಗ್ ರೀ, ಶುಗರ್ ಬೇಕಾದಾಗ ಏನೈತಲ್ರಿ ನಾವು ಶುಗರ್ ನಮ್ಗೆ ಕಡಿಮೆ ಐತೆ ಅಂದ ಕೂಡಲೇ ಇವರು ಔಷಧ ಕೊಟ್ಟಾರದು. ನಮ್ಗೆ ಅದನ್ನು ಒಳ್ಳೆ ಶುಗರ್ ಬಂದದ್ರ ಹಣ್ಣು ರೀ, ಒಳ್ಳೆ ಸ್ವೀಟ್ ಬಂದದ. ಆಮೇಲೆ ಒಳ್ಳೆ ಅದು ಫಲವತ್ತತೆ ಮನುಕ್ಕೆ ಇಳುವರಿ ಬೀಳ್ಬೇಕಲ್ರಿ, ಅದನ್ನು ಒಳ್ಳೆ ನಮ್ಗೆ ರಿಸಲ್ಟ್ ಬಂದೈತೆ ರೀ ಇವ್ರದ್ದು. ಆಮೇಲೆ ಒಳ್ಳೆ ಇದ್ರ ಜೊತೆಗೆ ನಮ್ಗೆ ಒಂದಿಷ್ಟು ಲಿಂಬಿ ಗಿಡ ಇದ್ದು ರೀ, ಒಂದು 10 ವರ್ಷ ಆಗಿತ್ತು ಗಿಡ ಹಚ್ಚವು ತೋಟದಲ್ಲೇ ರೀ. ಆಮೇಲೆ ಏನತ್ಲ ಆ ತೋಟದಾಗ ಲಿಂಬಿ ಗಿಡ ಕಾಯಿನ ಹಾಕಿದ್ದಿಲ್ರಿ. ಆಮೇಲೆ ಇವ್ರಿಗೆ ಸರ್ ಹಿಂಗ್ರಿ ನಮ್ಗೆ ಲಿಂಬಿ ಗಿಡ ಕಾಯಿ ಹಾಕತ್ತಿಲ್ಲ ಅಂದ ಕೂಡಲೇ ಒಂದು ಔಷಧ ಕೊಟ್ರಿ, ಅದನ್ನ ಬಿಟ್ಟಿವಿ, ಲಿಂಬಿ ಕಾಯಿ ಆಗಕತ್ತ 1 ವರ್ಷ ಆತ್ರಿ, ಒಳ್ಳೆ ರಿಸಲ್ಟ್ ಐತಿ ಲಿಂಬಿ. ಆಗಿಂದ ಗೊತ್ತಾಗ್ಬಿಡ್ತೇನೆ ನಿಮಗೆ ಔಷಧ ಹೊಡೆದಿದ್ದಕ್ಕೆ ಇದು ಆಗಿದೆ ಅಂತ. ಯಾಕಂದ್ರೆ 10 ವರ್ಷ ಕಾಯಿನ ಆಗಿಲ್ಲ ಸರ್, ಅದು ಲಿಂಬಿ ಗಿಡ ಕಾಯಿನ ಆಗಿಲ್ಲ, ಒಂದು ಕಾಯಿಲ್ ರೀ. ಗಿಡ ಹಚ್ಚಿ ಎಕ್ಸಾಕ್ಟ್ 2012 ಗಿಡ ಹಚ್ಚಿವ್ರಿ, ಅದನ್ನ 12 ಗಿಡ ಹಚ್ಚಿವಿ, ಒಳ್ಳೆ ಅದು ಕಾಯಿನ ಆಗಿದ್ದಿಲ್ರಿ. ಅದು ಈಗ 1 ವರ್ಷ ಆದ್ರೆ ಕಾಯಿ ಆಗ್ಲಾಕತ್ತವ್ರಿ, ಇವ್ರು ಹೇಳಿದ್ ಮಾಡಿದ ಕೂಡಲೇ. ಆಮೇಲೆ ಒಂದು 5 ತೆಂಗಿನ ಗಿಡ ಇದ್ದು ರೀ, ಒಂದು ಅವು ಒಂದು 7-8 ವರ್ಷ ಆಗಿತ್ತು, ಒಂದು ಕಾಯಿನ ಆಗಿದ್ದಿಲ್ರಿ ಅವಕ್ಕೆ. ಆಮೇಲೆ ಒಂದಿಷ್ಟು ಕಾಯಿ ಗಿಡಗಳು ಇದ್ದು ರೀ, ಅವು ಕಾಯಿ ಉದುರ್ ಬಿಡ್ತಿದ್ವು ರೀ. ಹಿಂಗಾಕದ ತಕ್ಕಿಂದ್ರು ಹೇಳಿದಾಗ ಅದಕ್ಕೂ ಒಂದಿಷ್ಟು ಇವ್ರದ್ದು ರೆಡಿ ಮಾಡಿಸಿಂದ ಇಷ್ಟು ಔಷಧ ಕೊಟ್ಟು ಇಷ್ಟು ನೀರಾಗಿ ಮಾಡ್ರಿ, ಸ್ವಲ್ಪ ಅದನ್ನ ಎಲ್ಲ ಹಡ್ಡಿಕ್ಸಿಂದ ಇದು ಮಾಡಿ, ಆಮೇಲೆ ಸ್ವಲ್ಪ ನಿಮ್ದು ಸಾವಯವ ತಿಪ್ಪಿ ಗೊಬ್ಬರ ಇದೀವಲ್ರಿ ಅದನ್ನ ಹೆಂಡಿ ಗೊಬ್ಬರ ಹಾಕ್ರಿ, ಇದನ್ನು ಹಾಕ್ರಿ, ನೀರು ಬಿಟ್ಟಿರಂದಾಗ ಅದನ್ನು ಅವು ಕಾಯಿ ಉದುರುದ್ ನಿಂತ್ರಿ. ಆಮೇಲೆ ಇನ್ನುಳಿದ ಗಿಡಗಳಿಗೂ ಕಾಯಿ ಸ್ಟಾರ್ಟ್ ಆಗ್ಯದ್ರಿ, ಪ್ರಸೆಂಟ್ ಸ್ಟಾರ್ಟ್ ಆಗ್ಯದ, ಒಂದಿಷ್ಟು ಕಾಯಿ ಆಗ್ಲಾಕತ್ತಾವ ಆಲ್ರೆಡಿ ಆಗ್ಲಾಕ್ತಾವ್ರಿ. ನಮಗೆ ಇವ್ರದ್ದು ಒಳ್ಳೆ ಸಲಹೆ ಸಿಕ್ಕದ್ರಿ ಗಿರೀಶ್ ಬದ್ರಗೊಂಡು ಅವ್ರದಿಂದ, ಮತ್ತು ನಮ್ಗೆ ದ್ರಾಕ್ಷಿಗೆ ಮತ್ತು ನಮ್ದು ಅವ್ರು ಹೇಳ್ಯಾರ ಇನ್ನುಳಿದ ಯಾವ ಕೃಷಿ ನೀವು ಮಾಡಿದ್ರು ನಮ್ಗೆ ನೀವು ಸಲಹೆ ಮಾಡ್ತೀವಿ ತಂದಾರೆ, ಮತ್ತು ನಮ್ಮ ಕಂಟಿನ್ಯೂ ನಾವು ಮಾಡೋ ವಿಚಾರದಾಗೂ ಅದೀವಿ ಸರ್. ಈಗ ನೋಡ್ರಿ, ಒಮ್ಮೆ ನೀವು ಕೃಷಿ ಶುರು ಮಾಡಿದ್ದೇ ದ್ರಾಕ್ಷಿಯಿಂದ ಶುರು ಮಾಡಿದ್ರಿ? ಹೌದು ಸರ್. ನಮ್ಮ ಅನುಭವ ಇರಲಿಲ್ಲ ನಿಮಗೆ ದ್ರಾಕ್ಷಿ? ಸಣ್ಣವ್ರದ್ದಾಗೆಲ್ಲ ಅನುಭವ ಇತ್ತು, ಆದ್ರೆ ಹೋಗಿ ಬಂದು ಮಾಡ್ತಿದ್ರು, ನಾವು ಡಿಪೆಂಡ್ ಆಗಿ ಅದ್ರ ಮೇಲೆ ಇರಲಿಲ್ಲ ರೀ. ಮೊದಲ ನಮ್ಮ ತಂದೆಯವರು ಕೃಷಿ ಮಾಡ್ತಿದ್ರು, ನಾವು ಸುಮಾರು 1990 ಹಿಡ್ಕೊಂಡು ನಾವು ಕೃಷಿಕರೀ, ಆದ್ರೆ ನಡೆದವರ್ಕ್ ಒಂದು 15-18 ವರ್ಷ ಬಿಸ್ನೆಸ್ ಹತ್ರ ಹೊರಗಿದ್ದೇನೆ. ಇದು ಸಾಮಾನ್ಯ ಜ್ಞಾನ ಜನರಲ್ ಇತ್ತು ಒಂದು ಲೆಕ್ಕಕ್ಕೆ ಸ್ಟಡಿ, ದ್ರಾಕ್ಷಿಗೆ ಯಾವ ರೋಗ ಯಾವ ಔಷಧ ಹೊಡಿಬೇಕು ಏನ್ ಮಾಡ್ಬೇಕು ಅದಷ್ಟು ಗೊತ್ತಿತ್ತು. ಆಮೇಲೆ ಇನ್ನೊಂದಿಷ್ಟು ಆಪ್ತ ವಲಯದಾಗ ಹೇಳ್ತಿದ್ರಿ, ಇಂಗ್ಲಿಷ್ ಮೆಡಿಸಿನ್ ಹಾಕಿ ಹಾಕಿ ನಾಳೆ ಮಕ್ಕಳಿಗೆ ಮುಂದಿನ ಪೀಳಿಗೆ ಭೂಮಿ ನೀವು ಉಳಿಸಂಗಿಲ್ಪ ಅನ್ನೋದನ್ನು ಚರ್ಚೆನು ಇತ್ತು. ಆಮೇಲೆ ಲಾಸ್ಟ್ ಟೈಮ್ ಕೊಲ್ಲಾಪುರ ಕನೇರಿ ಮಠದಾಗ ಒಂದು ಕೃಷಿ ಮೇಳ ಮಾಡೋದು ದೊಡ್ಡ ಪ್ರಮಾಣದಾಗ. ಆಮೇಲೆ ಏನತ್ಲ ಅಲ್ಲಿ ನಾವು ಅವಾಗ ಹೋಗಿದ್ದೀವಿ ಕೃಷಿ ಮೇಳ, ನಾವು ಬಿಸ್ನೆಸ್ ಲೈನ್ದಾಗೆ ಇದೀವಿ ಅವಾಗ, ನಾವು ಅದ ಅಗ್ರಿಕಲ್ಚರ್ ಏನ ಕಾಲು ಹಿಡಿದ್ರಾಗಿದ್ದು ಇಟ್ಟಿದ್ದಿಲ್ರಿ. ಆಮೇಲೆ ಏನತ್ಲ ಅಲ್ಲಿ ಹೋಗಿ ಬಂದಾಗ ಅಲ್ಲಿ ನಮ್ಗೆ ಒಳ್ಳೆ ಅಲ್ಲಿ ಅವ್ರದ್ದು ಮಾರ್ಗದರ್ಶನ, ಆಮೇಲೆ ಇವರು ಸರ್ ಹೇಳುದಕ್ಕೆ ನಮ್ಗೆ ಅದು ಬಹಳ ಇದು ಅನಿಸ್ತದೆ, ನಮ್ಗೆ ಪ್ರೇರಣೆ ಆಯ್ತ್ರಿ. ಆಮೇಲೆ ನಮ್ಗೆ ಇನ್ನೊಂದು ಏನ್ ಅನಿಸ್ತಂದ್ರಿ, ನಮ್ಗೂ ಗೊತ್ತಿತ್ತುರಿ ಈಗೆಲ್ಲ ಔಷಧ ಬಂದವು ಜ್ವಾಳಕ್ಕ ಗೋಧಿಗೆ ತೊಗರಿಗೆ ರೀ. ನಾವು 90 ನಾವು ಸಣ್ಣದ ನಮ್ಮ ತಂದೆಯವರು ಯಾವ್ದು ಜ್ವಾಳ ಗೋಧಿ ತೊಗರಿ ಯಾವ್ದು ಔಷಧ ಬಳಸಿಲ್ಲ. ಈಗ ಬಂದೈತಿ ಈ ವಿಷಯವಾಗಿ ನಾವು ಗಿರೀಶ್ ಬದ್ರಗೊಂಡ ಸರ್ ಜೊತೆ ಬಹಳಷ್ಟು ಚರ್ಚೆ ಮಾಡಿವ್ರಿ ನಾವು. ಇದು ಹೆಂಗ ಇದು ಮೊದಲು ಹುಡ್ತಾ ಇರ್ಲಿಲ್ಲ, ಈಗ ಹೆಂಗ ರೋಗ ಹುಟ್ಲಾಕತ್ತು ಏನು ಅನ್ನತ್ಲ ಅವ್ರ ಅಂದ್ರು ಬೀಜ ತಯಾರಿಕೆ ಒಳಗೆ ಇರ್ಬೋದೇನೋ ಅವ್ರ ಅಂದ್ರು ಏನೋ ಒಟ್ಟು ಗೊತ್ತಿಲ್ಲ, ಜನ ಹೆಂಗ ಹೊಂಟದ ಹಂಗ ಹೋಗುದು. ಆಮೇಲೆ ಅನ್ನತ್ಲ ಇವರು ಜೀವಾಮೃತ ಕೊಟ್ಟರಿ, ಅದರಿಂದ ನಾವು ಬೆಳಿಗ್ಗೆ ಬಿಡುದ್ರಿ. ಹಿಂಗಾಗಿ ನಮ್ಗೆ ಆಲ್ಮೋಸ್ಟ್ ನಾವು ಔಷಧ ಅಂಗಡಿ ಕಡೆ ಮಕ್ಕ ಕಡಿ ಮಾಡಿವ್ರಿ. ಈಗ ದ್ರಾಕ್ಷಿ ಒಳಗೆ ನೀವು ಹೇಳಿದ್ರಿ ಲದ್ದಿ ಹುಳದ ಸಮಸ್ಯೆ ಇತ್ತು, ಅದಕ್ಕೆ ಬಳಸದಿವಿ ಮತ್ತ ಅದು ಕಡಿಮೆ ಆಯ್ತು ಅನ್ನುವಂತ ಮಾತು, ಮತ್ತೆ ಮುಂದೆ ಹುಳಾನು ಬರಲಿಲ್ಲ ಅಂತ ಹೇಳಿ. ದ್ರಾಕ್ಷಿ ಬೆಳೆ ಒಳಗೆ ಮತ್ತೆ ಯಾವ್ಯಾವ್ದಕ್ಕೆ ನೀವು ಬಳಸರಿ? ಈಗ ಹಣ್ಣಿನ ಒಂದು ಸೈಜ್ ಏನಿರ್ತದೆ, ಗೊಂಚಲಿನ ಸೈಜು, ಅದು ಹೆಚ್ಚಾಗುವುದಕ್ಕೆ ಅದಕ್ಕೆ ಏನಾದ್ರೂ ಔಷಧ ಬಳಸರಿ? ಅದ ಹೇಳಿದ್ನಲ್ರಿ ಬಳಸಿದಂತೆ ಲಾಸ್ಟ್ ಟೈಮ್ ರೀ. ಈಗ ಅದ ಕಾಯಿ ಗಾತ್ರ ಬೆಳಿಲಕ್ಕ ಮತ್ತು ದ್ರಾಕ್ಷಿಕಾಯಿ ಒಳಗೆ ಪಲ್ಪ್ ಬರಾಕ್ರಿ, ಮಣುಕಿನ ಇಳುವರಿಗೆ ರೀ, ಆಮೇಲೆ ಹಣ್ಣಿಗೆ ಸಿಹಿ ಬರಾಕ್ರಿ, ಅದನ್ನು ಬಳಸಿವ್ರಿ. ಅದು ರಿಸಲ್ಟ್ ಬಳಸೋದಂದ್ರೆ ಹೆಂಗ, ಏನು ಪದ್ಧತಿ? ಏನು ಅವ್ರ ಪದ್ಧತಿ ಅಂದ್ರೆ ನಮ್ದು ಹೆಂಗಿರತ್ರಿ, ಅಕ್ಟೋಬರ್ ಕಟಿಂಗ್ ಆದ 110 ದಿವಸ ಇಟ್ಕೊಂಡ್ರಿ, 125 ದಿವಸ ಒಳಗಾಗಿ ಅವಾಗ ಅವರು ಇವ್ರ ಔಷಧಿ ಬಿಡೋತಾರೆ. ಅವ್ರು 1 ಎಕರೆಗೆ ಇಂತಿಷ್ಟು ಪ್ರಮಾಣ ಬಿಡೋದು ಹೇಳ್ತಾರೆ. ಅದನ್ನ ನಾವು ಇನ್ನುಳಿದ್ರಿಪ್ ಗುಂಪಿನಾಗ ಒತ್ತಿಸ್ತೀವಲ್ರಿ, ಅದನ್ನ ಒಂದು ಕೊಡೋ ಒಂದ್ ಲೀಟರ್ ನೀರನ್ನ ಅದು 200 ಲೀಟರ್ ನೀರು ಮಾಡಿ ಒಂದ್ ಅರ್ಧ ಗಂಟೆ ಹನಿ ನೀರ ಮುಖಾಂತರ ನಾವು ಕೊಟ್ಬಿಡ್ತೀವಿ. ನೀರಾವರಿ ಮುಖಾಂತರ ನೀರಾವರಿ ಹನಿ ನೀರಾವರಿ ಮುಖಾಂತರ ಡ್ರಿಪ್ನಾಗ ಬಿಟ್ಬಿಡ್ತೀವಿ. ಈ ಇಂಥ ಒಂದು ಔಷಧ ಏನು ಬಳಸಿದ್ರೆ ನೀವು ಒಟ್ಟಾರೆಯಾಗಿ ಈ ದ್ರಾಕ್ಷಿ ಬೆಳೆಯ ಆರೋಗ್ಯ ಹೆಂಗ ಅನಿಸ್ತಾ ಇತ್ತು ನಿಮಗೆ? ದ್ರಾಕ್ಷಿ ಗಿಡದ ಆರೋಗ್ಯ ಬಹಳ ಚಲೋ ಐತ್ರಿ, ಗಿಡ ಬಹಳ ಹೆಲ್ದಿ ಅದಾವ್ರಿ. ಈಗೆಲ್ಲ ಅವೆಲ್ಲ ಮೊದಲು ಹೆಂಗಾಗಿದ್ವು, ಒಂದ್ ನಮನಿ ಬಹಳ ತ್ರಾಸ್ನಾಗ ಇರ್ತಾವಲ್ರಿ ಈ ಕಟ್ನಾಗ ಹಂಗಿದ್ದೂರಿ. ಆಮೇಲೆ ಅವು ಒಮ್ಮೆ ಏನಾಗೋದ್ರಿ, ಅವು ಇನ್ನುಳಿದ ಕೀಟನಾಶಕ ನಾವು ಫರ್ಟಿಲೈಸರ್ ಏನ್ ಬಿಡ್ತೀವಲ್ರಿ ಅದು ಒಮ್ಮೆ ಗಿಡ ಒಂದ್ ಕೆಟ್ಟ ಕೈ ಮಾಡ್ದೈತ್ರಿ. ಆಮೇಲೆ ನಮ್ಗೆ ಗಿಡಕ್ಕೆ ಶುಗರ್ ಬೇಕಂದಾಗ ಮತ್ತೆ ನಾವು ಬೆಲ್ಲ ಒತ್ಸುದು ಗಿಡ ಸಿಹಿ ಮಾಡುದು, ಹಿಂಗಾಗಿ ಗಿಡ ಹೈರಾಣ ಆಕದ್ರಿ. ಇವ್ರು ಬಿಡು ಇವ್ರ ಏನ್ ಕೊಡು, ಹೋಮಿಯೋ ಔಷಧ ಕೊಡ್ತಾರಲ್ರಿ ಹೋಮಿಯೋಪತಿದ ಬದರ್ಗೊಂಡ್ ಸರ್, ಈ ಔಷಧದಿಂದ ನಮ್ಗೆ ಏನಾಗೈತ್ರಿ, ಗಿಡ ಒಂದ್ ಲೆವೆಲ್ ಮೇಂಟೈನ್ ಮಾಡ್ತಾ ಇದ್ರಿ. ಅಂದ್ರೆ ಅದಕ್ಕೆ ಒಂದ್ ಲೆವೆಲ್ ಒಟ್ಟ ತ್ರಾಸಿಲ್ಲ ಅದ ಗಿಡಕ್ಕೆ, ತನ್ನ ಪಡಿತ ಏನ್ ಕೆಲಸ ಮಾಡ್ಬೇಕು ಯಥಾ ಪ್ರಕಾರ ಮಾಡ್ತದ. ಹಿಂಗಾಗಿ ಗಿಡದ ಬೆಳವಣಿಗೆ ಚಲೋ ಅದಾವ್ರಿ. ಸಕ್ಕರೆ ಅಂಶ ಹೆಚ್ಚಾಗಬೇಕು ಅಂತಾನೂ ಕೂಡ ಆ ಔಷಧಿ ನಿಮಗೆ ಸಹಾಯಕ ಅಂತಂತೀರಿ. ರುಚಿ ಆಗ್ಬೇಕು ಕಾಯಿ ಹಣ್ಣು ರುಚಿ ಆಗ್ಬೇಕು ಅಂತೇಳಿ, ಅದು ಕೂಡ ಇಂಪ್ರೂವ್ ಆಗಿದ್ದು ನಿಮಗೆ ಗೊತ್ತಾಗಿದೆ. ಆಗ್ಯದಾಗ್ಯದ್ರಿ, ಬದಲಾವಣೆ ಆಗ್ಯದ ನಮ್ದು. ಯಾಕಂದ್ರೆ ಈಗ ಹೆಂಗಾಕಾದ್ರಿ, ಈಗ ನಾವು ಇನ್ನೊಬ್ರು ದ್ರಾಕ್ಷಿ ತೋಟದಾಗ ಹೋಗಿರ್ತೀವಿ ಹಣ್ಣು ತಿಂತೀವಿ, ಅದು ಟೇಸ್ಟ್ ಗೊತ್ತಾಕದ್ರಿ. ನಮ್ಮಲ್ಲಿ ಬಂದ್ ತಿಂದು ನೋಡ್ತೀವಿ ಅದು ಟೇಸ್ಟ್ ಗೊತ್ತಾಕದ್ರಿ. ಆಮೇಲೆ ಈಗ ನಾವಿನ್ ಯಾರೋ ಆತ್ಮೀಯರು ಬಂದಿರ್ತಾರ ಅವ್ರಿಗೆ ದ್ರಾಕ್ಷಿಯನ್ನು ಕೊಟ್ಟಿತಿವಿ ತಿನ್ನಿರ್ತೀವಿ, ಅವಾಗ ಅವ್ರು ತಿಂದು ನೋಡಿ ಹೇಳ್ತಾರ್ರಿ, ಏ ಮೊನ್ನೆ ಇವ್ರ ತೋಟಕ್ಕೆ ಹೋಗಿದ್ದೀವಪ್ಪ ದ್ರಾಕ್ಷಿ ಅದು ಅಷ್ಟೇನ ಸ್ವೀಟ್ ಇರಲಿಲ್ಲ ನಿಮ್ ಸ್ವೀಟ್. ನಾವ್ ಹೇಳಿದೀವಿ ನಾವು ಇಂಗ್ಲಿಷ್ ಮೆಡಿಸಿನ್ ಜೊತೆ ನಾವು ಹೋಮಿಯೋ ಔಷಧಿ ಮತ್ತು ಹೋಮಿಯೋ ಫರ್ಟಿಲೈಸರ್ನು ಇದ್ರ ಜೊತೆ ಅಳವಡಿಸ್ಕೊಂಡಿವಿ. ನಮ್ಗ ಅದರಿಂದ ನಮ್ಗ ಸಲಹೆ ಮತ್ತು ಸಿಕ್ಕದ, ಅದರಿಂದ ಸಹಾಯ ಆಗ್ಯದ. ಹಿಂಗ ನಮ್ಮೊಬ್ಬರು ಆತ್ಮೀಯ ಸ್ನೇಹಿತರು ಗಿರೀಶ್ ಭದ್ರಗೊಂಡ್ ಅಂತೇಳಿ ಈ ಲೈನ್ದಾಗ ಅದಾರ, ಅವರಿಂದ ನಾವು ಸಲಹೆ ತಗೋತೀವಿ ಅಂತೇಳಿ ನಾವು ಇನ್ನೊಬ್ಬರಿಗೂ ಸಲಹೆ ಕೊಟ್ಟಿವ್ರಿ ಎಲ್ಲ ಸ್ನೇಹಿತರಿಗೂ. ಒಟ್ಟಾರೆಯಾಗಿ ಈಗ ಏನು ನಿಮ್ಮ ಏನು 2 ಎಕರೆ ದ್ರಾಕ್ಷಿ ಇತ್ತಲ್ಲ, ದ್ರಾಕ್ಷಿ ಬೆಳೆ ನಿಮ್ಮದಕ್ಕ ಆಮೇಲೆ ಮಗ್ಲು ದ್ರಾಕ್ಷಿ ಬೆಳೆಗಾರರು ಇದ್ದೇ ಇರ್ತಾರೆ, ಅವ್ರ ಬೆಳೆ ನೋಡಿದಾಗ ನಿಮ್ಮ ಬೆಳೆ ನೋಡಿದಾಗ ಏನೇನು ವ್ಯತ್ಯಾಸಗಳು ಕಾಣಿಸ್ತಾ ಇದ್ದು? ಇದು ನಮ್ಮ ಲದ್ದಿ ಹುಳದ ರೋಗ ನಿರೋಧಕ ರೀ, ಅವರಲ್ಲಿ ಕಾಡ್ತಜ್ಜಿ ನಮ್ಮಲ್ಲಿ ಕಾಡಂಗಿಲ್ಲ ಬರೋಬ್ರಿ, ಅದು ಒಂದು ಬದಲಾವಣೆ ನಮ್ಗೆ ಸಿಕ್ತರಿ. ಆಮೇಲೆ ಎರಡನೇದಾಗ ಏನಂತಲ್ರಿ, ಹಣ್ಣ ಶುಗರ್ ಏನೈತಲ್ರಿ ಸಿಹಿ ಅಂಶ ಅದು ಮಷಿನ್ಲೆ ಚೆಕ್ ಮಾಡಿದಾಗ ಅವ್ರದ್ದು ನಮ್ಮದಕ್ಕೂ ಲೆಕ್ಕ ಹಾಕಿದ್ರೆ ಅವರು ಅದೇ ಔಷಧ ಬಿಟ್ರೆ ನಾವು ಅದೇ ಔಷಧ ಹೊಡೆದಿವಿ, ನಾವು ಅದೆಲ್ಲ ಹಾಕಿವ್ರಿ. ನಾವು ಇವ್ರದನ್ನ ಪ್ರಯೋಗ ಮಾಡಿದಕ್ಕೆ ಸಿಹಿ ಅಂಶ ಹೆಚ್ಚಾಗಿದೆ ನಮ್ಗೆ. ಎಷ್ಟು ಪರ್ಸೆಂಟ್ ಹೆಚ್ಚಾಗಿದೆ ಅದು ಏನಾದ್ರೂ ನೀವು ನೋಡಿರಿ? ಒಂದು 2-3% ಪರ್ಸೆಂಟ್ ಹೆಚ್ಚಿಗಾಗಿದ್ದು 2-3-4% ಅಡ್ಡಿ ಇಲ್ಲ, ಬಹಳಷ್ಟು ವ್ಯತ್ಯಾಸಗಳು ಆದಂಗೆ ಅದು ಹೆಚ್ಚು ಕಡಿಮೆ. ಈಗ ಬಿಸಿಲು ಮೋತಿಗೆ ಹಣ್ಣಿದ್ದ ಒಂದ್ ಸ್ವಲ್ಪ ಜಾಸ್ತಿ ಅನ್ಸತ್ರಿ, ಎಂತ ಒಳಗಿನ ತಪ್ಪಲ್ದಾಗಿನ ಹಣ್ಣಿದ್ರು ಸಹಿತ್ರಿ ಒಂದು 2-3% 4%. ಈಗ ಸ್ಟ್ರೈಕಿಂಗ್ ಅಂತಂದ್ರೆ ಈಗ ಬೆಳೆ ನೋಡುದ ಕೂಡ್ಲೆ ಹೌದಪ್ಪ ಇದನ್ನ ಈ ಔಷಧ ಹೋಮಿಯೋ ಔಷಧ ಹಾಕಿನೇ ನಾವು ಇವ್ರು ಬೆಳೆದಾರೆ ಅನ್ನುವಂಥದ್ದು ಏನಾದ್ರೂ ಹಿಂಗ್ ನೋಡುದ ಕೂಡ್ಲೆ ಗೊತ್ತಾಗ್ತದ? ನೋಡೋದಕ್ಕೆ ಗೊತ್ತಾಗೋದಿಲ್ರಿ. ಈಗ ಏನ್ ರೈತರು ಇದಾರಲ್ರಿ, ಈಗ ಇನ್ನೊಬ್ಬ ರೈತ ಅವನ ಹೊಲದಾಗ ದ್ರಾಕ್ಷಿ ಇರ್ತದ, ಅವ ನಾವು ಸೇಮ್ ಟೈಮ್ ಕಟಿಂಗ್ ಮಾಡಿರ್ತೀವ್ರಿ, ತನ್ನ ಹೊಲದಾನ ಹಣ್ಣು ತಿಂದ ನಮ್ಮ ಹೊಲದಾಗಿನ ಹಣ್ಣು ತಿಂದಾಗ ಗೊತ್ತಾಗ್ತದ್ರಿ. ಓವರ್ಆಲ್ ಈಗ ದ್ರಾಕ್ಷಿ ಬೆಳೆಯ ಏನ್ ಆರೋಗ್ಯ ಇರ್ತದಲ್ಲ, ಅದು ಎಲಿ ಬಣ್ಣ ಇರಬಹುದು ಅಥವಾ ದೇಟಿನ ಒಂದು ಆರೋಗ್ಯ ಇರಬಹುದು, ಗೊಂಚಲುಗಳ ಸೈಜ್ ಇರಬಹುದು, ಇವು ಎಲ್ಲ ನೋಡಿದ್ರೆ ಒಟ್ಟಾರೆಯಾಗಿ ಆರೋಗ್ಯ ಸುಧಾರಣೆ ಆಗುತ್ತೆ. ಸುಧಾರಣೆ ಅನಿಸ್ತದಲ್ರಿ, ಗಿಡ ನೋಡಿದ್ರೆ ಒಂದ್ ಸ್ವಲ್ಪ ಹೆಲ್ದಿ ಗಿಡ ಅನಿಸ್ತದಲ್ರಿ. ಈಗ ಗುಡದಾಗಿನ ಗಿಡ ಹಚ್ಚಿದಕ್ಕ ಒಂದ್ ತೆಗಿನಾಗ ಮಣ್ಣು ಪ್ರದೇಶದ ಕಲ್ಲಾಗ ಹಚ್ಚಿದ ಗಿಡಕ್ಕೆ ಅದಕ್ಕೆ ಹೆಂಗ್ ಬದಲಾವಣೆ ಅನಿಸ್ತದ, ಹಂಗೊಂದ್ ಸ್ವಲ್ಪ ಬದಲಾವಣೆ ಅನಿಸ್ತದ. ಅಡ್ಡಿ ಇಲ್ಲ ಅಂದ್ರೆ ಈಗ ದ್ರಾಕ್ಷಿ ಒಳಗಾಯ್ತು, ನಿಂಬೆ ಒಳಗಂತೂ ನಿಮಗೆ ಅಗದಿ ಆಗಿಂದಾಗ ರಿಸಲ್ಟ್ ಸಿಕ್ಕ. ಆಮೇಲೆ ತೆಂಗಿನ ಗಿಡದಾಗ ರಿಸಲ್ಟ್ ಸಿಕ್ಕ, ತೆಂಗಿನ ಗಿಡದೊಳಗೆ ರಿಸಲ್ಟ್ ಸಿಕ್ಕಿದೆ. ಆಮೇಲೆ ಒಂದ್ಸಲ ನಂದು ಹೋದ ವರ್ಷ ರೀ ಮಾವಿನ ಗಿಡದ ಹೂ ಉದುರ್ಲಾಕತ್ತಿದ್ವ್ರಿ, ಅದು ಮಾವಿನ ಗಿಡದ ಸಣ್ಣ ಸಣ್ಣ ಹೂವಾಗಿ ಉದುರ್ಲಾಕತ್ತಿದ್ವ್ರಿ, ಸಣ್ಣ ಸಣ್ಣ ಕಾಯಿ ಇದ್ದಾಗ ನಾವು ಬೀಳಾಕತ್ತಿದ್ವ್ರಿ. ಇವು ಕಾಯಿ ಬೀಳಾಕತ್ತವ್ರಿ ಸರ್ ಅಂದಾಗ ಅದಕ್ಕೂ ಒಂದು ಔಷಧ ಕೊಟ್ಟಿದ್ರು, ಅದು ಸ್ಟಾಪ್ ಆಗಿದಾರ. ಒಂದ್ಸಲ ಪ್ರಯೋಗ ಮಾಡೇನ್ರಿ ಮಾವಿನ ಸಣ್ಣ ಸಣ್ಣದ ಅಡಿಕೆ ಸೈಜ್ ಕಾಯಿ ಆಗಿದ್ವ್ರಿ, ಅಷ್ಟ ಆದಾಗ ಕಾಯಿ ಉಳ್ಳಾಕತ್ತವ್ರಿ. ಅವು ಯಾಕೆ ಉದುರ್ಲಾಕತ್ತೋ ನಮ್ಗೆ ಗೊತ್ತಾಗಲಿಲ್ಲರಿ. ಏನ್ ಕೆಲವೊಬ್ರು ಅಂದ್ರೆ ಮೇಡ ಅಲ್ಲಿ ಇದಕ್ಕೆ ಫರ್ಟಿಲೈಸರ್ಗೆ ಹೋಗಿ ಔಷಧ ಕೊಡ್ತಾರೆ ತಂದು ಹೊಡಿ ಇತ್ತಂದ್ರಿ, ನಾವು 3-4 ಜನರಿಗೆ ಸಲ ಇದು ಹಿಂಗಾಲದ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಕೇಳಿ ಇವ್ರಿಗೂ ಕೇಳಿದಾಗ ಇವ್ರು ಅಂದ್ರೆ ನಮ್ದೊಂದು ಹೋಮಿಯೋಪತಿ ಔಷಧ ಕೊಡ್ತೀನಿ, ಒಯ್ದು ಒಂದು 100 ಲೀಟರ್ ನೀರು ಮಾಡಿ ಔಷಧ ಹೊಡೀರಿ ಅಂತಂದ್ರೆ ಅದನ್ನ ನಾವು ಸಿಂಪರಣೆ ಮಾಡಿದಾಗ ನಮಗದು ಮಾವಿನ ಹಣ್ಣ ಉದುರದು ಸ್ಟಾಪ್ ಆತ್ರಿ. ಅಡಿಕೆ ಸೈಜ್ ಕಾಯಿದ್ದಾಗನ ಅದು ಹಣ್ಣಾದಂಗಾಗಿ ಹಳದಿ ಹೊಡೆದು ಹಳದಿ ಬಣ್ಣಕ್ಕೆ ಬಂದು ಉದುರಿ ಬಿಡ್ತಿದ್ರು, ಅದು ಉದುರಿದ್ರು ನಿಂತ್ರಿ. ಒಂದ್ಸಲ ಈ ಸಲ ಏನಂಗ ಆಗಿಲ್ಲ, ನಾವು ಔಷಧ ಕೇಳಿಲ್ಲ ಅಂತೀರಿ. ಹೋಸಲ ಆಗಿತ್ತ ಕೇಳಿವಿ, ಅದು ನಮ್ಗೆ ರಿಸಲ್ಟ್ ಸಿಕ್ಕದ. ಅದು ಒಂದ್ಸಲ ಏನು ಸ್ಪ್ರೇ ಮಾಡಿದ್ರಿ, ಅದ್ರ ನಂತರ ಸಮಸ್ಯೆ ಬಂದಿಲ್ಲ? ಬಂದಿಲ್ಲ, ಸಮಸ್ಯೆ ಬಂದಿಲ್ಲರಿ. ಆಮೇಲೆ ನಮ್ಗೆ ಇನ್ನು ಉಳಿದಿದ್ದ ಬೆಳೆಗೂ ಅವ್ರು ಹೇಳ್ಯಾರ ನೀವು ಯಾವ್ದು ಬೆಳೆ ಮಾಡ್ತೀರಿ, ನಾವು ಸಲಹೆ ಮಾಡ್ತೀವಿ, ನೀವು ಪೇರು ಗಿಡ ಮಾಡ್ತಿದ್ರೆ ಮಾಡ್ರಿ, ಚಿಕ್ಕು ಮಾಡ್ರಿ, ಯಾವ್ದು ಬೇಕಾದ್ ಮಾಡ್ರಿ, ಸಲಹೆ ಕೊಡ್ತೀವಿ ತಯಾರಿ. ನಮ್ಮಲ್ಲಿ ಇರೋದು ಬೆಳಿಗ್ಗೆ ನಾವು ಭದ್ರಗೊಂಡ ಸರ್ಗೆ ಫೋನ್ ಹಚ್ಚಿ ನಾವು ಸಲಹೆ ತಗೊಂಡು ಆ ಸಮಸ್ಯೆನ ಬಗೆಹರಿಸ್ಕೊಂಡಿದ್ವಿ ಸರ್. ಈಗ ದ್ರಾಕ್ಷಿ ಅಂತಂದ್ರ ಬಹಳ ಖರ್ಚಿನ ಒಂದು ಬೆಳೆ. ಈಗ ನೀವೇ ಹೇಳಿದ್ರಿ ಒಂದ್ ಗಿಡ ಅಂತಂದ್ರ 10,000 ರೂಪಾಯಿ ಬೆಲೆ ಬಾಳುವಂತದ್ದು. ಅದ್ರ ಜೊತೆಗೆ ನಾವು ರಾಸಾಯನಿಕ ಗೊಬ್ಬರ ಬಳಸ್ತೀವಿ, ಆಮೇಲೆ ಹಾರ್ಮೋನ್ಗಳನ್ನು ಬಳಸ್ತೀವಿ, ಜಿಬ್ಬರ್ಲಿಕ್ ಆಸಿಡ್ ಇರ್ಬೋದು, ಮತ್ತೆ ಬೇರೆ ಬೇರೆ ಔಷಧಗಳನ್ನು ಬಳಸ್ತೀವಿ. ಹಿಂಗಾಗಿ ಖರ್ಚು ಹೆಚ್ಚಾಗ್ತದ. ಅದ್ರ ಜೊತೆಗೆ ರೋಗ ಬಂತು, ಹುಳ ಬಂತು, ಇದ್ರದ್ದು ಸ್ಪ್ರೇ ಮತ್ತ ಅದು ಕಾಸ್ಟ್ಲಿ ಆಗ್ತದ. ಇಂಥ ಸಂದರ್ಭದೊಳಗೆ ಈಗ ಏನ್ ನೀವು ಹೋಮಿಯೋ ಔಷಧಿ ಉಪಯೋಗ ಮಾಡಿದ್ರಿ, ಅದರ ಖರ್ಚು ಎಷ್ಟಾಗಿರ್ಬೋದು ಅಂತ ನೀವು ಹೇಳ್ಬೋದ? ಬಹಳ ರೀಸನೇಬಲ್ ಖರ್ಚು ಆಗ್ಯದ. ನಾವು ಲದ್ದಿ ಹುಳದ ಔಷಧ ನಾವು ಫರ್ಟಿಲೈಸರ್ ಲೈನ್ ದಾಗ ಹೋದ್ರಿ, ಅದು 1 ಎಕರೆಗೆ 1.5 ಲೀಟರ್ 2 ಲೀಟರ್ ಬಿಡುತ್ತಾರೆ ಅವರು. ಅದು 1 ಲೀಟರ್ಗೆ 1,650 ರೂಪಾಯಿ ರೇಟ್ ಐತ್ರಿ ಅದು ಫರ್ಟಿಲೈಸರ್ ದಾಗ್ರಿ. ಅದು 1.5 ಲೀಟರ್ ಬಿಡುತ್ತಾರೆ. ಒಟ್ಟು 1 ವರ್ಷಕ್ಕೆ 3 ಲೀಟರ್ ಬಿಡುತ್ತಾರೆ ಅವರು. 3 ಲೀಟರ್ ಅಂದ್ರೆ 16,385,000 ರೂಪಾಯಿ ನಿಯರ್ ಆಗತ್ತೆ. ಇವ್ರದ್ದು 1 ಲೀಟರ್ಗೆ 350 ರೂಪಾಯಿ ತಗೊಂಡಾರ ರೀ ಬರೀ ಅವರು. 350 ರೂಪಾಯಿ ರೀ ಇವ್ರ ಬಳಿ. ನಾನು 1,000 ರೂಪಾಯಿ ಕೊಟ್ಟು 3 ಲೀಟರ್ ಒಯ್ದೀನಿ ರೀ. ಅದರಲ್ಲಿ 50 ರೂಪಾಯಿ ಕಡಿಮೆ ತಗೊಂಡಾರ. 1,000 ರೂಪಾಯಿದಾಗ 3 ಲೀಟರ್ ಒಯ್ದೀನಿ. ನನಗೆ ಅದು ರಿಸಲ್ಟ್ ಒಳ್ಳೇದು ಬಂದದ. ಕೇವಲ 1/4 ಭಾಗ ನಿಮಗೆ ಹೌದ್ರಿ, 1/4 ಅಂಶ ಬರೀ 20% ಇವ್ರದ್ರಿ ಫರ್ಟಿಲೈಸರ್ ದಾಗ ಆಗೋದು. 20% ನಮ್ಗೆ ಉಳಿತಾಯ ಆಗಿದೆ. ಉಳಿತಾಯ ಆಗಿದೆ. ಅದ್ರ ಜೊತೆಗೆ ವಿಷಮುಕ್ತವಾದಂತಹ ಒಂದು ಯಾವುದೇ ಔಷಧ ನೀವು ಉಪಯೋಗ ಮಾಡಿಲ್ಲ ಅಂತೀರಿ ದ್ರಾಕ್ಷಿಗೆ? ಬೇರೆ ಔಷಧಗಳನ್ನು ಉಪಯೋಗ ಮಾಡಿವ್ರಿ ಅಂದ್ರೆ ಈ ರೋಗಕ್ಕೆ ಇವ್ರದ ಔಷಧ ಇಷ್ಟು ಉಪಯೋಗ ಮಾಡೇನ್ರಿ. ಏನ್ ಉಳಿದ ರೋಗಕ್ಕೂ ಅವ್ರು ಹೇಳಾರಿ ತಪ್ಪಲು ದೊಡ್ಡದಕ್ಕಾಗೋದಕ್ಕ ಅವೆಲ್ಲ ನಾವೇನೂ ಬಳಸಿಲ್ಲ ಬಳಸಬೇಕಂತ ಇಚ್ಛಾ ಒಳಗ ಅದೀವ್ರಿ. ಅದೇ ಈಗ ಏನು ನೀವು ಪ್ರಯೋಗ ಮಾಡಿದ್ರಿ, ನಿಮಗೆ ಒಂದು ಪಾಸಿಟಿವ್ ರಿಸಲ್ಟ್ ಬಂದದ, ಒಳ್ಳೆಯ ರಿಸಲ್ಟ್ ಬಂದದ, ಇದನ್ನೇ ನೀವು ವಿಸ್ತರಣೆ ಮಾಡಿ ಯಾವ್ಯಾವ ರೋಗಕ್ಕೆ ಅವರು ತಯಾರು ಮಾಡಿ ನಂತರ ನಾವು ಅದನ್ನ ಹೋಗಿ ಪ್ರಯೋಗ ಮಾಡತೀವ್ರಿ. ಯಾಕಂದ್ರೆ ಇವ್ರು ಮಾಡಿರೋದು ನಮ್ಗೆ ರಿಸಲ್ಟ್ ಸಿಕ್ಕದ, ಮುಂದೂ ಸಿಗತ್ತೆ ಅಂತ ಒಂದು ಭರವಸೆ ಆಗಿಲ್ಲ. ಈಗ ಇದು ಒಂದೇ ಬೆಳೆ ಅಲ್ಲ, ಎಲ್ಲಾ ಬೆಳೆಗಳಲ್ಲಿ ಸಹಿತ ನಾವು ಉಪಯೋಗ ಮಾಡಬಹುದು ಅನ್ನೋ ಒಂದು ಭರವಸೆ ಬಂದದ. ರಾಮಕೃಷ್ಣ ಅವರೇ, ಈಗ ಬಹಳ ಒಳ್ಳೆ ಪ್ರಯೋಗದೊಳಗೆ ತಾವು ತೊಡಗಿಸಿಕೊಂಡಿದ್ದೀರಿ, ನೇರವಾಗಿ ಹೋಮಿಯೋ ಕೃಷಿ ಮಾಡ್ತಾ ಇದ್ದೀರಿ, ಅದರ ಲಾಭ ಕೂಡ ನೀವು ಆಗ್ಯದ ಅಂತ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇದ್ದೀರಿ. ಯಾರಾದರೂ ನಿಮ್ ಜೊತೆಗೆ ಮಾತಾಡಬೇಕು ಅಂದ್ರೆ ನಿಮ್ ನಂಬರ್ ಕೊಡ್ತೀರಿ? ಕೊಡ್ತೀನಿ ಸರ್, ಕೊಡ್ತೀನಿ. 9742857733. ಆತ್ಮೀಯರೆ, ರಾಮಕೃಷ್ಣ ಗಾಯಕವಾಡ ಅವರು ಹೇಳಿದಂತ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9782857773. ಈ ನಂಬರ್ನ ಸಂಪರ್ಕ ಮಾಡಿ ಅವರು ಯಾವ ರೀತಿ ದ್ರಾಕ್ಷಿ ಒಳಗಾಗಲಿ ಅಥವಾ ಲಿಂಬೆ ಒಳಗಾಗಲಿ ತೆಂಗಿನೊಳಗಾಗಲಿ ಯಾವ ರೀತಿ ರಿಸಲ್ಟ್ಗಳನ್ನು ಪಡ್ಕೊಂಡಿದ್ದಾರೆ, ಅವರಿಗೆ ಯಾವ ರೀತಿ ಅನುಕೂಲ ಆಗ್ಯದ ಈ ಹೋಮಿಯೋ ಔಷಧ ಬಳಸೋದ್ರಿಂದ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅನುಭವವನ್ನು ಅವರಿಂದ ಪಡ್ಕೊಳ್ಬಹುದು. ಒಳ್ಳೇದು ರಾಮಕೃಷ್ಣ ಗಾಯಕವಾಡ ಅವರೇ, ಭಾಳ ಖುಷಿ ಆಯಿತು ನೀವು ಈ ಪ್ರಯೋಗದೊಳಗೆ ತೊಡಗಿಸಿಕೊಂಡಿದ್ದು. ಯಾಕಂತಂದ್ರೆ ಯಾವುದೇ ಒಂದು ಹೊಸ ವಿಷಯ ಹೇಳಬೇಕಾಯ್ತಪ್ಪ ಅಂತಂದ್ರೆ ಅದನ್ನು ನಾವು ಮೊದಲು ಅನುಭವಿಸಬೇಕಾಗ್ತದೆ, ಅದರ ನಂತರ ಆ ಅನುಭವವನ್ನು ಬೇರೆಯವರಿಗೆ ಹೇಳಿದ್ರೆ ಅದರೊಳಗೆ ಒಂದು ಅರ್ಥ ಇರ್ತದೆ. ಹೌದು ಸರ್, ಹೌದು, ನಾವು ಮಾಡೀವಿ ನೋಡ್ರಿ ನಿಮಗೂ ಆ ರೀತಿ ರಿಸಲ್ಟ್ ಬರಬಹುದು ಅಂತ, ಅದು ಪ್ರೇರಣೆ ಕೂಡ ಆಗ್ತದೆ ರೈತರಿಗೆ. ಈಗೇನು ನೀವು ಹೊಸ ವಿಷಯವನ್ನ ರೈತರಿಗೆ ಹೇಳಬೇಕು ಅನ್ನುವಂತ ಒಂದು ಅನುಭವ ತಗೊಂಡಿದ್ದೀರಿ, ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ವಿಸ್ತರಣೆ ಮಾಡುವಂತಹ ಒಂದು ವಿಚಾರ ಕೂಡ ತಮ್ಮಲ್ಲಿ ಅದ. ಸಂತೋಷ ಆಯಿತು ತಮ್ಮ ಜೊತೆಗೆ ಮಾತಾಡಿ. ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಮತ್ತು ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೂ ನಮ್ಮನ್ನು ಕರೆಸಿ ಇಲ್ಲಿ ಮಾತಾಡಿಸಿದ್ದಕ್ಕೆ ತಮಗೂ ತುಂಬಾ ಅನಂತ ಅನಂತ ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಜೊತೆಗೆ ಗಿರೀಶ್ ಭದ್ರಗೌಂಡ ಅವರು ಇದ್ದಾರೆ. ಯಾವ ರೀತಿ ರಾಮಕೃಷ್ಣ ಗಾಯಕವಾಡ ಅವರು ಪ್ರಯೋಗ ಮಾಡಿದ್ರು ದ್ರಾಕ್ಷಿ ಮೇಲೆ, ನೇರವಾಗಿ ಅವರು ನಿಮ್ಮ ಮೇಲಿನ ಭರವಸೆ ಅಂದ್ರೆ ಗಿರೀಶ್ ಅವರು ಏನು ಈ ಹೋಮಿಯೋ ಕೃಷಿ ಒಂದು ಅಳವಡಿಸಿಕೊಂಡ್ರೆ ಬಹಳ ಒಳ್ಳೇದಾಗ್ತದ ಅನ್ನುವಂತ ಒಂದು ವಿಚಾರಕ್ಕೆ ಅವರು ಸ್ಪಂದಿಸಿ ನೇರವಾಗಿ ಏನು ಕೃಷಿ ಶುರು ಮಾಡಿದ್ರು. ಅವರು ಶುರು ಮಾಡಿದ್ದೇ ಹೋಮಿಯೋ ಕೃಷಿಯಿಂದ ಶುರು ಮಾಡಿದಂತ ಒಂದು ವಿಚಾರದ ಇಲ್ಲಿ ಅವರು ಮಾಡಿದಂತಹ ಏನು ಈ ಪ್ರಯೋಗದ ಬಗ್ಗೆ ಆಗ್ಲಿ, ಬೇರೆ ಬೇರೆ ಬೆಳೆಗಳಲ್ಲಿ ಬಳಸಿದಂತಹ ಔಷಧಗಳ ಬಗ್ಗೆ ಆಗ್ಲಿ, ಆಮೇಲೆ ಇನ್ನು ಯಾವ್ಯಾವ ಹಂತದೊಳಗೆ ಈ ಔಷಧಗಳನ್ನು ಬಳಸಿ ಇನ್ನೂ ಹೆಚ್ಚಿನ ಒಂದು ಫಲಿತಾಂಶವನ್ನು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ ಗಿರೀಶ್ ಅವರು? ಮೊದಲೇದಾಗಿ ರಾಮಕೃಷ್ಣ ಅವರು ನಮ್ಮ ಆಫೀಸ್ ಪಕ್ಕನೆ ಅವರು ಅಲ್ಲಿ ಬಿಸ್ನೆಸ್ ಮಾಡ್ತಿರ್ಬೇಕಾದ್ರೆ ಕಂಟಿನ್ಯೂ ಬರೋದು ಹೋಗೋದು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ರೈತರು ಬರೋರು ಸಾಕಷ್ಟು, ನಮ್ಮಲ್ಲಿ ಬರಬೇಕಾದ್ರೆ ರೈತರು ಬರಬೇಕಾದ್ರೆ ಸಮಸ್ಯೆಗಳನ್ನ ತೊಗೊಂಬರೋರು. ನಾನು ರೈತರಿಗೆ ಒಂದು ಏನು ವಿನಂತಿ ಮಾಡ್ತೇನೆ, ನಮ್ಮಲ್ಲಿ ಬರಬೇಕಾದ್ರೆ ಸಮಸ್ಯೆಗಳನ್ನ ಪಟ್ಟಿ ತೊಗೊಂಡು ಬರಬೇಕು. ಅಂದ್ರೆ ಅದಕ್ಕೆ ಸಾಧ್ಯ ಆದಷ್ಟು ನಮ್ಮ ಕೈಲಾದಷ್ಟು ಅದು ಏನೇ ಪರಿಹಾರ ಮಾಡ್ಲಿಕ್ಕೆ ಆಗ್ತದ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀವಿ. ಹಿಂಗಾಗಿ ರೈತರು ಬರ್ತಿರ್ತಾರೆ, ಆವಾಗ ಅವರು ರಾಮಕೃಷ್ಣ ಅವರು ಬರೋರು. ಹಿಂಗಾಗಿ ಪ್ರತಿಯೊಂದು ವಿಷಯದ ಬಗ್ಗೆನೂ ಅವರಿಗೆ ತಿಳಿಸ್ತಾ ಇರ್ತಿದ್ದೇವೆ ನಾವು. ಕೃಷಿಯೊಳಗೆ ಈ ತರ ಹಿಂಗೆ ಮಾಡಿದ್ರೆ ಅನುಕೂಲ ಆಗ್ತದೆ, ವಿಷಮುಕ್ತ ಭೂಮಿನ ಉಳಿಸ್ಕೋಬೇಕಾದ್ರೆ ನಾವು ವಿಷಮುಕ್ತ ಆಹಾರ ಬೆಳಿಬೇಕು, ಆಮೇಲೆ ಅದಕ್ಕೆ ಬೇಕಾದ ಪೂರಕವಾದಂಥವು ಈ ಹೋಮಿಯೋ ಮೆಡಿಸಿನ್ ಬಹಳ ಸಪೋರ್ಟ್ ಮಾಡ್ತಂತ ಹೇಳಿದಾಗ ಅವಾಗ ಅವರು ಕೃಷಿ ಕಡೆ ಸ್ವಲ್ಪ ಬಿಸ್ನೆಸ್ ಇಂದ ಕೃಷಿಗೆ ಹೋಗ್ಬೇಕಾದ್ರೆ ಅವ್ರಿಗೆ ಒಂದ್ ರೀತಿ ಕಾನ್ಫಿಡೆಂಟ್, ಅವ್ರಿಗೆ ನಮ್ಮಲ್ಲಿ ರೈತರು ಬರ್ತಾರ ಕೆಲವೊಂದು ಕಾರ್ಯಕ್ರಮಗಳು ಮಾಡಿದಾಗ ಮತ್ತೆ ರೈತರ ಭಾವನೆಗಳನ್ನ ಹಂಚ್ಕೋತಾರ ನಾವ್ ಹಿಂಗ್ ಮಾಡ್ತೇವೆ ಅಂತ ಹೇಳಿ. ಹಿಂಗಾಗಿ ಅವ್ರಿಗೆ ನಮ್ಮ ಮೇಲೆ ಪೂರ್ತಿ ಕಾನ್ಫಿಡೆಂಟ್. ಅದಕ್ಕೆ ಎಷ್ಟೇ ಕಾನ್ಫಿಡೆಂಟ್ ಇದ್ರು ಕೂಡ ಒಂದ್ ಸರ್ತಿ ಪ್ರಯೋಗ ಮಾಡಕ್ ಹಚ್ತೀನಿ ಆ ರೈತರಿಗೆ. ಯಾರಿದ್ರು ಪ್ರಯೋಗ ಮಾಡಿದಾಗ ಅವ್ರಿಗೆ ಬಂದಂತ ಕಾನ್ಫಿಡೆಂಟ್ ಅವರೇ ಹೇಳ್ಬೇಕು, ಆ ರೀತಿ ಅವ್ರಿಗೆ ಅನುಭವ ಆಗ್ಲಿ ಅಂತ ತಿಳ್ಕೊಂಡು ಅವ್ರಿಗೆ ಒಂದ್ ಸ್ವಲ್ಪ ಪ್ರಾಯೋಗಿಕವಾಗಿ ಮಾಡಕ್ ಹೇಳ್ತೇನೆ. ಹಿಂಗಾಗಿ ಮಾಡಿದಾರ ಅದ್ರ ರಿಸಲ್ಟ್ ಹೇಳ್ತಾರ. ಪ್ರತಿಯೊಂದು ಸಮಸ್ಯೆ ಏನಿತ್ತಂದ್ರ ಈ ತರ ಸಮಸ್ಯೆ ಇದೆ, ಇದಕ್ಕೆ ಯಾವ ರೀತಿ ಪರಿಹಾರ ಏನು ಅಂತ ಹೇಳಿ ನಮ್ಮಲ್ಲಿ ಬಂದಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಅದು ಯಾವ ರೀತಿ ಯಾವ ಹಂತದಲ್ಲಿ ಐತಿ ಏನು ತಿಳ್ಕೊಂಡು ಅವರಿಗೆ ಸೂಕ್ತ ರೀತಿ ಸಲಹೆ ಕೊಡುವತ್ ಬಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅವರು ಬೇರೆ ಬೇರೆ ಬೆಳೆಗಳಿಗೆ ಅದಕ್ಕೆ ಇದಕ್ಕೆ ಪ್ರಯೋಗ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಒಂದು ಸಜೆಷನ್ ಏನಪ್ಪ ಅಂತಂದ್ರೆ ರೈತರಿಗೆ, ರೈತರಾದವರು ದಿನನಿತ್ಯ ಅವರು ಒಂದು ಪ್ರಯೋಗಶೀಲ ರೈತರಾಗಿರ್ಬೇಕು, ಪ್ರಯೋಗದಲ್ಲಿರಬೇಕು, ಹೊಸ ಹೊಸದ ಅನುಭವ ಇರಬೇಕು, ಹೊಸ ಅನುಭವ ಶೇರ್ ಮಾಡಬೇಕು. ಈ ತರ ಮಾಡೋದ್ರಿಂದ ಕೃಷಿಯಲ್ಲಿ ಸ್ವಾವಲಂಬಿಯಾಗಿ ಬದುಕಬಹುದು, ಖರ್ಚು ಕಡಿಮೆ ಮಾಡಬಹುದು ಅಂತ ತಿಳ್ಕೊಂಡು ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ರೈತರು ಅದನ್ನ ಸ್ಲೋಲಿ ಅದನ್ನ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ ರೈತರು. ಅದೆಲ್ಲ ಗಿರೀಶ್ವರ, ಈಗ ನೋಡ್ರಿ ದ್ರಾಕ್ಷಿ ಅನ್ನುವಂಥದ್ದು ಏನದ ಬಹಳ ಬೆಲೆ ಬಾಳುವಂತ ಒಂದು ಬೆಳೆ ಅಂತ ಹೇಳಿ ಹೇಳ್ಬೋದು. ಅದರ ಮೇಲೆ ಸಾಕಷ್ಟು ರೈತರು ಇನ್ವೆಸ್ಟ್ ಮಾಡ್ತಾರೆ ಮತ್ತು ಅದರಿಂದ ಹೆಚ್ಚಿನ ಉತ್ಪಾದನೆಯನ್ನು ಕೂಡ ಬಯಸೋದು ನಿರೀಕ್ಷಿಸೋದು ಏನು ತಪ್ಪಲ್ಲ. ಎಷ್ಟು ಹೆಚ್ಚಿಗೆ ಇಳುವರಿ ಬರ್ತದೆ ಅವರಿಗೆ ಅಷ್ಟು ಚಲೋ. ಈಗ ಇಡೀ ಒಂದು ಬೆಳೆಯ ಅವಧಿ ಒಳಗೆ ನಾಟಿ ಹಿಡ್ಕೊಂಡು ಪೂರ್ತಿ ಹಣ್ಣು ಮಾಗಿ ಅದನ್ನು ಕಟಾವು ಮಾಡಿ ಮಾರ್ಕೆಟಿಗೆ ಒಯ್ದು ಅದನ್ನು ಮಾರಾಟ ಮಾಡೋ ತನಕನು ಯಾವ ರೀತಿಯಾದಂಥ ಔಷಧಗಳನ್ನು ಬಳಸ್ಬೋದು, ಆಮೇಲೆ ಬರೇ ಇಂಥ ಔಷಧಗಳ ಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ಇಳುವರಿಯನ್ನು ಪಡ್ಕೊಳಕ್ ಸಾಧ್ಯದನೋ ಹೆಂಗೆ, ಯಾವುದೇ ಒಂದು ರಾಸಾಯನಿಕ ಗೊಬ್ಬರವನ್ನು ಬಳಸಲಾರದೆ. ಅಥವಾ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ತಿಪ್ಪೆ ಗೊಬ್ಬರ ಬಳಸುವಂಥವ್ರು ಬಳಸ್ತಾರೆ, ಕುರಿ ಗೊಬ್ಬರ ಬಳಸುವಂಥವ್ರು ಬಳಸ್ತಾರೆ. ಆ ಸಾವಯವ ಗೊಬ್ಬರಗಳ ಬಳಕೆ ಇಲ್ಲದೇನೂ ಕೂಡ ಹೋಮಿಯೋ ಔಷಧಗಳ ಮೇಲೆ ಮಾತ್ರ ನಾವು ದ್ರಾಕ್ಷಿ ಬೆಳೆಯನ್ನಾಗಲಿ ಅಥವಾ ಹಣ್ಣಿನ ಬೆಳೆಗಳನ್ನಾಗಲಿ ಅವುಗಳ ಒಂದು ಕೃಷಿಯನ್ನು ಮಾಡಬಹುದು ಹೆಂಗ? ಖಂಡಿತ ಮಾಡಬಹುದು ಸರ್. ಆಕ್ಚುಲಿ ನಾವು ಇದು ಹೋಮಿಯೋದ ಈ ದ್ರಾಕ್ಷಿ ಒಳಗ ಹೋಮಿಯೋ ಯಾಕೆ ಬಳಸ್ತಾ ಇದೀವಿ ಅಂತಂದ್ರೆ ಮೇನ್ ಆಗಿ ನಮ್ಮಲ್ಲಿ ರೈತರು ತುಂಬಾ ರಾಸಾಯನಿಕವನ್ನು ಬಳಸಿ ಒಳ್ಳೆ ಇಳುವರಿ ತಗೊಂಬಂದಿರ್ತಾರೆ ಅದರಲ್ಲಿ. ಬಟ್ ಅವ್ರು ಎಲ್ಲಿ ಫೇಲ್ ಆಗ್ತಾರೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಹೋದಾಗ ಅದರಲ್ಲಿ ರೆಸಿಡ್ಯೂ ಫ್ರೀ ಬರಂಗಿಲ್ಲ, ಹಿಂಗಾಗಿ ಅದು ರಿಜೆಕ್ಟ್ ಆಗಿಬಿಡ್ತೈತಿ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ನಮಗೆ ಯಾವಾಗ ರೈತ ರೆಸಿಡ್ಯೂ ಫ್ರೀ ವಿಷಮುಕ್ತ ಆಹಾರ ದ್ರಾಕ್ಷಿ ಬೆಳೀತಾರ ಅದಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಸಿಗ್ತೈತಿ, ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಸಿಗ್ತೈತಿ. ಆ ನಿಟ್ಟಿನಲ್ಲಿ ಈಗ ರೈತರ ಮೈಂಡ್ ಸೆಟ್ ಅಲ್ಲಿ ಏನದಪ್ಪ ಅಂತಂದ್ರೆ ನಾವು ಕೆಮಿಕಲ್ ಬಳಸಿದ್ರೆ ದ್ರಾಕ್ಷಿ ಬರ್ತದೆ ಇಲ್ಲಾಂದ್ರೆ ಬರುದು ಅಂತ ಹೇಳಿ ಆ ನಂಬಿಕೆಯೊಳಗಿದ್ದಾರೆ. ಆಕ್ಚುಲಿ ಕೆಮಿಕಲ್ ಇಲ್ದೇನೂ ನಾವು ಎಲ್ಲಾನು ಬೆಳಿಬಹುದು. ಈಗ ಅದಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ, ಈಗ ಸ್ಟಾರ್ಟಿಂಗ್ ಅಲ್ಲಿ ದ್ರಾಕ್ಷಿ ಬರ್ತಕ್ಕಂತ ರೋಗಗಳಿಗೆ ಹೋಮಿಯೋ ಮೆಡಿಸಿನ್ ಕೊಡ್ತಾ ಇದ್ದೀವಿ. ಇವತ್ತು ಶುಗರ್ ಬರೋದಾಗಿರ್ಬೋದು, ಆಮೇಲೆ ಹೂ ಉದುರ್ಲಾರ್ದಂಗ, ಈ ಇಬ್ಬನಿ ಬಿದ್ದಾಗ ಅದೇನಾಗ್ತದಲ್ಲ ಅದನ್ನ ಸಸ್ಟೇನ್ ಆಗುವಂಗ, ಆಮೇಲೆ ಈ ಲದ್ದಿ ಹುಳ ಕಾಂಡ ಕೊರಕ ಅದು ಕಂಟ್ರೋಲ್ ಮಾಡೋದು, ಇವು ಕೆಲವೊಂದು ಹಂತದಲ್ಲಿ ಅದನ್ನೆಲ್ಲ ನಾವು ಸಜೆಷನ್ ಕೊಡ್ಕೋತ ಬಂದಿದ್ದೀವಿ. ಇನ್ನು ಕೆಲವೊಂದು ವಿಷಯದಲ್ಲಿ ನಾವ ಒಂದು R&D ಅಂದ್ರೆ ನಾವ ಒಂದು ಪ್ರೊಸೆಸ್ ಮಾಡ್ತಾ ಇದ್ವಿ, ಪೂರ್ತಿ ಪ್ಯೂರ್ ನಾವು ಸಾವಯವದಲ್ಲೇನೆ ದ್ರಾಕ್ಷಿ ಮಾಡಬೇಕು ಅಂತಂತ ಹೇಳಿ ಈಗ ಆಲ್ರೆಡಿ ನಾವು ಪ್ಲಾಂಟೇಶನ್ ಮಾಡಿದೀವಿ, ಸ್ವಲ್ಪ ಪ್ರಮಾಣದಲ್ಲಿ ರಿಸರ್ಚ್ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಪೂರ್ತಿ ಕೆಮಿಕಲ್ ರಹಿತ ದ್ರಾಕ್ಷಿ ಬೆಳಿಲಿಕ್ಕೆ ನಾವು ರೈತರಿಗೆ ಮಾರ್ಗದರ್ಶನ ಕೊಡಬಹುದು. ಅಂದ್ರೆ ಅಸಾಧ್ಯವಾದಂತದ್ದು ಯಾವುದು ಇಲ್ಲ, ಯಾಕಂದ್ರೆ ಹಳೆ ಕಾಲದಲ್ಲಿನೂ ಕೂಡ ದ್ರಾಕ್ಷಿ ಬೆಳೀತಿದ್ರು, ಅವಾಗ ನೈಸರ್ಗಿಕವಾಗಿ ಬೆಳೀತಿದ್ರು, ಅವ್ರಿಗೆ ಫರ್ಟಿಲೈಸರೇ ಸಿಗ್ತಿರ್ಲಿಲ್ಲ. ಅದಕ್ಕೆ ಅವಾಗ ಬರ್ತಕ್ಕಂಥದ್ದು ಈಗ ಯಾಕೆ ಬರಲ್ಲ, ಈಗ ಯಾಕೆ ಬರಲ್ಲ ಅಂತಂದ್ರೆ ಪ್ರಕೃತಿಯಲ್ಲಿ ನಾವು ಏನ್ ಮಾಡಿದೀವಿ, ಸಾಯಿಲ್ ಮಲಿನವಾಗ್ಯದ, ರಾಸಾಯನಿಕ ಇದು ಆಗ್ಯದ, ಈ ಕಾರಣದಿಂದ ಬರ್ತಿಲ್ಲ. ಅದನ್ನ ನಾವು ಮತ್ತೆ ಆರ್ಗ್ಯಾನಿಕ್ ತಗೊಂಡ್ಬರ್ಬೇಕಾದ್ರೆ ನಮ್ಮ ಮಾಡ್ತಕ್ಕಂಥ ಬದಲಾವಣೆಗಳನ್ನ ಚೇಂಜ್ ಮಾಡ್ಕೋಬೇಕು. ಅಡ್ಡಿಲ್ಲ, ಈಗ ಮಣ್ಣಿನ ಬಗ್ಗೆ ತಾವು ಏನು ವಿಚಾರ ತೆಗೆದ್ರಲ್ಲ, ಮಣ್ಣಿನೊಳಗ ಇಂಗಾಲ ಏನು ಸಾವಯವ ಇಂಗಾಲದ ಪ್ರಮಾಣ ಬಹಳಷ್ಟು ಕಡಿಮೆ ಆಗ್ಯದ ಅನ್ನುವಂಥ ಮಾತಿದೆ. ಇಂಥ ಒಂದು ಹೋಮಿಯೋ ಔಷಧಗಳಿಂದ ಅಂಥ ಒಂದು ಇಂಗಾಲವನ್ನು ಹೆಚ್ಚು ಮಾಡಬಹುದು ಹೆಂಗ, ಇದ್ರ ಬಗ್ಗೆ ಏನಾದರೂ ಪ್ರಯೋಗ ಆಗ್ಯಾವ? ಖಂಡಿತ ಸರ್, ಮಣ್ಣಿನಲ್ಲಿ ನಾವು ಸಾವಯವ ಇಂಗಾಲ ಹೆಚ್ಚು ಮಾಡ್ಬೇಕಂತಂದ್ರ ಹೋಮಿಯೋ ಅಷ್ಟೇ ಇರ್ತಲ್ಲ, ಆಕ್ಚುಲಿ ಇದು ಹೋಮಿಯೋ ಯಾವ ರೀತಿ ಕೆಲಸ ಮಾಡ್ತಂದ್ರ ನಮ್ಮ ಈ ಸಾವಯವ ಗೊಬ್ಬರ ಆಗಿರಬಹುದು, ಆಮೇಲೆ ಈ ಆಕಳ ಗೋಮೂತ್ರದ ತಯಾರು ಮಾಡ್ತಕ್ಕಂಥ ಗೋ ಕುಪಾಮೃತ ಆಗಿರ್ಬೋದು, ಪಂಚಗವ್ಯ ಆಗಿರ್ಬೋದು, ಜೀವಾಮೃತ ಆಗಿರ್ಬೋದು, ಇದ್ರ ಜೊತೆ ನಮ್ಮ ಹೋಮಿಯೋ ಮೆಡಿಸಿನ್ ಭಾರಿ ಫ್ರೆಂಡ್ಲಿ ಕೆಲಸ ಮಾಡ್ತೈತಿ, ಪೂರಕವಾಗಿ ಕೆಲಸ ಮಾಡ್ತೈತಿ. ಯಾಕಂದ್ರೆ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಏನಾಗಿರ್ತೈತಿ, ನಾವು ಗ್ರೋತ್ ಚೆನ್ನಾಗಿ ಬಂದಿರ್ತೈತಿ ಬಟ್ ಫ್ರೂಟ್ಸೇ ಬಂದಿರಲ್ಲ, ಯಾಕಂದ್ರೆ ಅಲ್ಲಿ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಿರ್ತೈತಿ, ಸಾವಯವ ಈ ಕೊಟ್ಟಿಗೆ ಗೊಬ್ಬರದಿಂದ ಎಲ್ಲಾ ರೀತಿ ನಾವು ಗ್ರೋತ್ ಮಾಡಬಹುದು. ಬಟ್ ಅದರಲ್ಲಿ ಹಾರ್ಮೋನ್ಸ್ ಇನ್ ಬ್ಯಾಲೆನ್ಸ್ ಆದಾಗ ಇದು ಹೋಮಿಯೋ ಭಾಷೆಯನ್ನು ಕೆಲಸ ಮಾಡ್ತೀವಿ. ಈಗ ಫ್ಲವರಿಂಗ್ ಸ್ಟೇಜ್ನ ಫ್ಲವರಿಂಗ್ ಬರಬೇಕಾದ್ರೆ, ಆಮೇಲೆ ಫ್ಲವರಿಂಗ್ ಡ್ರಾಪ್ ಆಲ್ ಹರ್ದಂಗೆ, ಆಮೇಲೆ ಕಾಯಿ ಸೈಜ್ ಬರಂಗ, ಈ ರೀತಿ ಎಲ್ಲ ಸಪೋರ್ಟ್ ಮಾಡ್ತೈತಿ. ಈ ನಮ್ಮ ಸಾವಯವ ಗೊಬ್ಬರ ಆಯ್ತು ಮತ್ತು ಹೋಮಿಯೋ ಆಯ್ತು, ಇವೆರಡಕ್ಕೂ ಜೊತೆಗೆ ಕೃಷಿ ಮಾಡ್ತಕ್ಕಂತ ರೈತರು ತಮ್ಮ ಭಾವನೆಗಳೊಂದಿಗೆ ಕೃಷಿ ಮಾಡಿದ್ರಂದ್ರ ಬೆಳೆಗಳಿಗೆ ಅದನ್ನು ಒಂದು ಪೂರಕವಾದ ಒಂದು ಔಷಧಿ ಗುಣಧರ್ಮ ಅದರಲ್ಲಿ ಬರ್ತದೆ, ಭಾವನೆಗಳಿಂದ ಮುಖಾಂತರ ನಾವು ಬೆಳೆಯೋದು ಅಂತ ಹೇಳಿ ಇದನ್ನ ನಾವು ಸಾಕಷ್ಟು ಪ್ರಯೋಗ ಕೂಡ ಮಾಡಿದ್ದೀವಿ ಕೆಲವೊಂದು ನಮ್ಮ ನರ್ಸರಿಯಲ್ಲಿನೂ ಕೂಡ. ಒಳ್ಳೆ ಉತ್ತಮ ಫಲಿತಾಂಶ ಐತೆ. ಆ ನಿಟ್ಟಿನಲ್ಲಿ ರೈತರು ಮಾಡಿದ್ದೆ ಆದ್ರೆ ಸ್ವಾವಲಂಬಿಯಾಗಿ ವಿಷಮುಕ್ತ ಆಹಾರ ಬೆಳೆದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಮತ್ತು ಇದಕ್ಕೆ ಮಾರುಕಟ್ಟೆನು ಕೂಡ ಒಳ್ಳೆ ಬೇಡಿಕೆಯೂ ಇದೆ. ಅದಕ್ಕೆ ಆ ನಿಟ್ಟಿನಲ್ಲಿ ರೈತರು ಒಂದು ಮುಂದುವರೆದಿದ್ದೆ ಆದಲ್ಲಿ ಈಗ ಯಾವ ರೀತಿ ನಮ್ಮ ವಿಜಯಪುರ ಜಿಲ್ಲೆಗೆ ನಿಂಬೆಹಣ್ಣಿಗೆ ಜಿ ಐ ಟ್ಯಾಗ್ ಸಿಕ್ಕಿದೆ, ಒಂದು ಭಾರತದಲ್ಲೇ ಒಳ್ಳೆ ಒಂದು ಕ್ವಾಲಿಟಿ ನಿಂಬೆಹಣ್ಣು ನಮ್ಮ ಜಿಲ್ಲೆಯಲ್ಲಿ ಸಿಗ್ತಲ್ಲ, ಹಂಗೆ ದ್ರಾಕ್ಷಿನೂ ಕೂಡ ಮುಂದೆ ಒಳ್ಳೆ ನಮ್ಮ ಜಿಲ್ಲೆಯ ದ್ರಾಕ್ಷಿ ಹತ್ತಿದ್ರೆ ಒಳ್ಳೆ ಬೇಡಿಕೆ ಬರುವ ಹಾಗೆ ಮಾಡಲಿಕ್ಕೆ ಸಾಧ್ಯತೆ ಅಂತ ಹೇಳ್ಬೋದು ಸರ್. ಒಳ್ಳೇದು ಗಿರೀಶ್ ಭದ್ರಗೌಡ ಅವರೇ, ಮತ್ತೆ ಏನು ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ಅವರೇ, ತಾವು ಏನು ಈ ದ್ರಾಕ್ಷಿ ಒಳಗಾಗಿರ್ಬೋದು ಅಥವಾ ಬೇರೆ ಹಣ್ಣಿನ ಬೆಳೆಗಳಲ್ಲಿ ಏನು ತಾವು ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ, ಅಂತಹ ಪ್ರಯೋಗಗಳು ತಾವು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಮಾಡಿ ಅದರ ಸಕಾರಾತ್ಮಕವಾದಂತಹ ಒಂದು ಫಲಿತಾಂಶಗಳನ್ನು ತಗೊಂಡು ನಮ್ಮ ರೈತರಿಗೆ ಕೂಡ ಅದರ ಆ ಒಂದು ಫಲಿತಾಂಶಗಳನ್ನ ಪ್ರೇರಣೆಯುಕ್ತವಾಗಿ ಬಳಸುವಂತಹ ಒಂದು ವಿಚಾರದೊಳಗ ತಾವು ಏನು ಈ ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ, ಅದಕ್ಕಾಗಿ ತಮಗ ಧನ್ಯವಾದಗಳು. ಯಾಕಪ್ಪ ಅಂತಂದ್ರೆ ಹೊಸ ವಿಷಯ ಏನಿರ್ತದ ನಮ್ಮ ರೈತರಿಗೆ ಪ್ರಯೋಗದ ಮುಖಾಂತರ ಮುಟ್ಟಬೇಕಾದಂತಹ ಒಂದು ಸನ್ನಿವೇಶ ಈಗದ. ಪ್ರಯೋಗ ಇಲ್ಲ ಅಂತಂದ್ರೆ ನಂಬಕ್ ಆಗಂಗಿಲ್ಲ, ಯಾವ್ದು ನಾವು ನೋಡ್ತೀವಿ ಅದನ್ನ ನಾವು ನಂಬುದಕ್ಕೆ ಸಾಧ್ಯದ. ಅಂತ ಒಂದು ಪ್ರಯೋಗಗಳಲ್ಲಿ ತಾವೇನು ತೊಡಗಿಸಿಕೊಂಡಿದ್ದೀರಿ ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಬಾಬಾನಗರ್ ಗ್ರಾಮದ ಯುವ ಕೃಷಿಕರಾದ ರಾಮಕೃಷ್ಣ ಶಂಕರ್ ಗಾಯಕ್ವಾಡ್ ಅವರೊಂದಿಗೆ ದ್ರಾಕ್ಷಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ಸರ್ವಡದು ಮ್ಯಾನ ಏರಿ ಬಂದದು ಮಾಡ ನೋಡಪ್ಪ ದ್ವರಿಯ ಕಮಕಾಳೋ, ನೋಡಪ್ಪ ದ್ವರಿಯ ಕಮಕಳ ಕಟ್ಟಿ ಮ್ಯಾನ ಬೋರ್ಯಾಡ ತಾನೋ ಮಣಿರಾಜೋ. ಸರವಡದ ಮ್ಯಾಲ ಏರಿ ಬಂದದು ಮಾಡ ನೋಡಪ್ಪ ದೊರೆಯ ಕಮಕಾಳೋ, ನೋಡಪ್ಪ ದೊರೆಯ ಕಮಕಳಕ ತಲದಾಗ ಬೋರಾಡ ತಾನು ಮಳಿರಾದೋ. ಉತ್ತತಿ ಬಣ್ಣದ ಸೀರಿ ಉಡಿಯಾಗ ತೆಂಗಿನ ಕಾಯಿ ಅಡುಗೈಯಾಗೆಡಿಯ ಹಿಡಿದಾಳ, ಎಡುಗೈಯಾಗೆಡಿಯ ಹಿಡಿದಾಳ ಬಾಲಿಯಡಿ ಸ್ವರ್ಗೋಗಿ ಬರುತ್ತಾಳೋ. ಮುತ್ತತಿ ಬಣ್ಣದ ಸಿರಿ ಉಡಿಯ ತೆಂಗಿನ ಕಾಯಿ ಅಡುಗೈಯಾಗೆಡಿಯ ಹಿಡಿದಾಳೋ, ಗೈಯಾಗಿಯ ಹಿಡಿದಾಳ ಬಾರಿಯಡಿ ಸರಿಗ ನಡೆದಾಳೋ ಕಿನ ತಂದ ತೀಡಿ ಲಿಂಗವ ಮಾಡಿ ನೋಡಿರೋ ಶಿವನ ಮಹಿಮಾವೋ ನೋಡಿರೋ ಶಿವನ ಮಹಿಮಾವ ಗ್ವಾಲಿಯರಿ ಲಿಂಗಾಡಿ ನಿಕ್ಕಾಗ ಆಡಿನಕಿನ ತಂದು ತೀಡಿ ಲಿಂಗವ ಮಾಡಿ ನೋಡಿರೆ ಶಿವನ ಮಹಿಮಾವೋ ನೋಡಿರೆ ಶಿವನ ಮಹಿಮಾವರಿಗರಿ ಲಿಂಗಾಡಿನಿಕ್ಕಾಗ ನೆನದಾನೋ ಕೆಲ ಸಂಗ ಕ್ಯಾದಿಗಿ ಹನುವಾಡ ಮಲ್ಲಿಗಿ ಕಡಿಯ ಬಿಜ್ಜರಿಗಿ ಕಣಿಗಿ ನೋ ಕಡಿಯ ಬಿಜ್ಜರಿಗಿ ಕಣಿಗಿರಿ ದಾಸಳದು ಅಮಡಿಯಲ್ಲೌನ ತುರಿಬೀಗೋ ಕೆಲ ಸಂಗ ಕಾರಣದಾಗ ಹಡಿದಾಳ ಸೀತವ್ವ ತೊಡಿಯ ತೊಳಿರಾಕ ನೀರಿಲ್ಲೋ ತೊಡಿಯ ತೊಳಿರಾಕ ನೀರಿಲ್ಲ ಹಣಮಪ್ಪ ಗದಿ ಬಣದ ಗಂಗಿ ತಿರಿವ್ಯಾನೋ ಅರಣದಾಗ ಹಡಿದಾಳ ಸೀತವ್ವ ತೊಡಿಯ ತೊಳಿಲಾಕ ನೀರಿಲ್ಲೋ ತೊಡಿಯ ತೊಳಿಲಾಕ ನೀರಿಲ್ಲ ಹನುಮಂತ ಗದಿ ಒಡೆದ ಗಂಗೆ ತಿರಿವ್ಯಾನೋ ಬಸವಣ್ಣನ ಪತ್ತರಿ ಬಿಸಿಲಿಗಿ ಬಾಡ್ಯಾವೋ ದುಸುಮಾನ ಜ್ಞಾನೋ ಮಳಿರಾಜೋ ದುಸುಮಾನ ಜ್ಞಾನೋ ಮಳಿರಾಜ ತಡೆದರ ಬಸವಾನಿನ್ಯಂಗ ಸದುವಾಲ ಬಸವಣ್ಣನ ಪತ್ತೂರಿ ಬಿಸಿಲಿಗಿ ಬಾಡ್ಯಾವ ದುಸುಮಾನ ಜ್ಞಾನೋ ಮಳಿರಾಜೋ ದುಸುಮನ ಗೇಡಿ ಮಳಿರಾಜ ವಾಡದ ಬಸುವ ನಿನ್ಯಾಂಗ ಸಲುವಾಲೋ ಕನಿಶಾಳದಾರಿನ ಮೆಣಸಿನ ಗಿಡ ಹುಟ್ಟಿ ಅಣಿಶಾಡತಾವೋ ಗಿಳಿರಾಮೋ ಎಣಿಶಾಡತಾನೋ ಗಿಳಿರಾಮ ಇಸುರಯ್ಯ ಕುಣಿಶಾಡತಾನೋ ಮರಿಗುದರ್ಯೋ ತ್ವನಿಶಾಳ ಹಾಗಿಲ್ ಮೆಣಸಿನ ಗಿಡ ಹುಟ್ಟಿ ಎಣಿಶಾಡತಾನೋ ಗಿಳಿರಾಮೋ ಎಣಿಶಾಡತಾನೋ ಗಿಳಿರಾಮ ಸ್ವಾಮಿ ಕುಣಿಶಾಡತಾನೋ ಮರಿಗುದರ್ಯೋ ಊರ ಮುಂದಿನ ಗಂಗಿ ವಾಲಿ ಕಾರನ ತಂಗಿ ಏನ ಬೇಡ್ಯಾಳೋ ಚದುರಂಗ್ಯೋ ಏನ ಬೇಡ್ಯಾಳೋ ಚದುರಂಗಿ ಹುಡುಗನ ತೋಳ ಬೇಡ್ಯಾಳೋ ತಲಿಗುಂಬೋ ಊರ ಮುಂದಿನ ಗಂಗೆ ವಾಲಿ ಕಾರನ ತಂಗಿ ಏನ ಬೇಡ್ಯಾಳೋ ಚದುರಂಗ್ಯೋ ಏನ ಬೇಡ್ಯಾಳೋ ಚದುರಂಗಿ ಆಗಲಿ ತೋಳ ಬೇಡ್ಯಾಳೋ ತಲಿಗೆಂಬೋ ಗ ಎಡಿಯ ಸೌತಿನ ಕಾಯಿ ಹರಿಯಂದರ್ಯಂಗ ಹರಿಯನೋ ಹರಿಯಂದರ್ಯಂಗ ಹರಿಯಲಿ ಹುಡುಗಿನ ಮರಿಯಂದರ್ಯಂಗ ಮರಿಯನೋ ಎರಿಯ ಹೊಲದನ ಕಾಯಿ ಎಳಿಯ ಸೌತಿಯ ಕಾಯಿ ಹರಿಯಂದರ್ಯಾಂಗ ಹರಿಯಂದರ್ಯಾಂಗ ಹರಿಯಲಿ ಶಿವನ ಮರಿಯಂದರ್ಯಾಂಗ ಮರಿಯಲೋ ಭಾಗವಡಿನ ನಂಬುದು ಬಾಲರ ಪಟ್ಟಣ ಮ್ಯಾಲ ಚನ್ನೌನ ಅರಿಮನೋ ಮ್ಯಾಲ ಚನ್ನೌನ ಅರಿಮನಿ ಬಾಗಲದಾಗ ಬಾಗಿ ನಿಂತಾನೋ ಬಸುವಣ್ಣೋ ಬಾಗಿಯೊಳಂಬುದು ಬಾಲರ ಪಟ್ಟಣ ಮ್ಯಾಗ ಚನ್ನೌನ ಅರಿಮನೋ ಮ್ಯಾಲ ಚನ್ನೌನ ಅರಿಮನಿ ಬಾಗಿಲದಾಗ ಬಾಗಿ ನಿಂತಾನೋ ಬಸುವಣ್ಣೋ ಬಾಡಿ ಪಟ್ಟದು ಸಿರಿ ಬಾಯಾಗ ಬಿಳಿಯಲಿಯ ಬಾಜರ ಹಿಡಿದ ಬರುತ್ತಾಳೋ ಬಾಜರ ಹಿಡಿದ ಬರುತ್ತಾಳ ದ್ಯಾಮವ್ವ ಬಡಿಗ ರೋಣ್ಯಾಗ ಇರುತ್ತಾಳೋ ಬಳಿ ಪಟ್ಟದ ಸಿರಿ ಬಾಯಾಗ ಬಿಳಿಯಲಿಯ ಬಾಜರ ಹಿಡದ ಬರುತ್ತ